ಆಕಾಶವಾಣಿ ಕಲಬುರಗಿ ಸಮಯ 6:50:30. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿ, ಕೃಷಿಯಲ್ಲಿಯ ಯಂತ್ರೋಪಕರಣ ಆವಿಷ್ಕರಣೆ ಕುರಿತು ಗಿರೀಶ್ ಭದ್ರಗೌಂಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೋಳಿ. ಕೊನೆಯಲ್ಲಿ ಬಸವಣ್ಣಪ್ಪ, ಕರ್ಬಸಪ್ಪ, ಮುಂಡೊಡಗಿ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳುವಿರಿ. ಈಗ ಮೊದಲಿಗೆ ಕೇಳಿ ಕೆಲವು ಜಾಹೀರಾತುಗಳು. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9 ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದ್ದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು ಅಥವಾ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧೇನು ಗೋಲ್ಡ್ ಲೋನ್ ಕೇವಲ 60 ಪ್ರತಿ ತಿಂಗಳ ಅತಿ ಕಡಿಮೆ ಬಡ್ಡಿ ದರ, ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ಲೋನ್ ಅಮೌಂಟ್. ಹತ್ತಿರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭೇಟಿ ನೀಡಿ. ಡಾಕ್ಟ್ರೆ, ಮುಂದಿನ ತಿಂಗಳು ಹೆರಿಗೆ ಎಂತೀರಾ? ತುಂಬಾ ಭಯ ಆತೈತೆ, ಶಾನೆ ಖರ್ಚು ಬತ್ತೈತೇನೋ ಅಂತ. ಏನು ಯೋಚನೆ ಮಾಡ್ಬೇಡ ಕಣಮ್ಮ, ಸರ್ಕಾರ ನಿನ್ನಂತಹ ಗರ್ಭಿಣಿಯರು ನವಜಾತ ಶಿಶು ಸಂರಕ್ಷಣೆಗೆ ಅಂತ ಉಚಿತ ಸೇವೆಗಳನ್ನ ನೀಡುತ್ತೆ. ಸಾಮಾನ್ಯ ಹೆರಿಗೆ ಆದ್ರೆ 3 ಸಿಸೇರಿಯನ್ ಆದ್ರೆ 7 ಆಸ್ಪತ್ರೆಯಲ್ಲೇ ಇರಬಹುದು. ಪ್ರಯೋಗಾಲಯದ ಪರೀಕ್ಷೆ, ಔಷಧಗಳು, ಊಟ ತಿಂಡಿ ವ್ಯವಸ್ಥೆ ಜೊತೆಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಸಂಪೂರ್ಣ ಉಚಿತ. ಗರ್ಭಿಣಿ ಮತ್ತು ನವಜಾತ ಶಿಶು ಸಂರಕ್ಷಣೆಗಿರುವ ಸರ್ಕಾರದ ಉಚಿತ ಸೇವೆಗಳ ಸದುಪಯೋಗ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಡಾಕ್ಟ್ರೆ, ನಮ್ಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟೆ, ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಝೈರಾ ವಾತಾವರಣದೊಳಗ ಶುಭ್ರ ಸ್ವಚ್ಛ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಮಳೆಯ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ತಜ್ಞವಾಣಿ ಇದೀಗ ಆರಂಭ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಒಬ್ಬ ಆವಿಷ್ಕಾರಿ ಯುವ ಉದ್ಯಮಿ ಇದ್ದಾರೆ, ಗಿರೀಶ್ ಭದ್ರಗೊಂಡ ಅವರು. ಗಿರೀಶ್ ಅವರು ಸಾಮಾನ್ಯ ರಂಗ ಕಾಣಿಸಿದರೂ ಕೂಡ ಅವರು ಸಾಮಾನ್ಯರಲ್ಲ ಅಂತೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರೆ, ಅವರ ತಲೆಯೊಳಗ ಯಾವತ್ತೂ ಮಷೀನ್ಗಳನ್ನ ವಿನ್ಯಾಸಗೊಳಿಸುವಂಥದ್ದು, ಮಷೀನ್ ಅನ್ನ ಡಿಸೈನ್ ಮಾಡುವಂಥದ್ದು, ಆಮೇಲೆ ವಿಶೇಷವಾಗಿ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ಆಪ್ಗಳನ್ನ ಅನೇಕರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಅಂಥ ಆಪ್ಗಳನ್ನ ಕೂಡ ಅವರು ಡಿಸೈನ್ ಮಾಡಿ ರೈತರ ಉಪಯೋಗಕ್ಕಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಅನೇಕ ಮಷೀನ್ಗಳನ್ನು ನಮ್ಮ ರೈತರ ಚಟುವಟಿಕೆಗಳಿಗಾಗಿ ಅವರು ಬಿಡುಗಡೆ ಮಾಡಿದ್ದಾರೆ. ಅಂಥ ಗಿರೀಶ್ ಅವರ ತಲೆಯೊಳಗೆ ಯಾವತ್ತೂ ಇಂಥ ಯೋಚನೆಗಳು ಬರ್ತಾ ಇರ್ತಾವ, ಅದನ್ನು ಅವರು ಕಾರ್ಯರೂಪಕ್ಕೆ ಇಳಿಸೋದಕ್ಕೆ ತಮ್ಮದೇ ಆದಂತಹ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಘಟಕವನ್ನ ವಿಜಯಪುರದೊಳಗೆ ಮಾಡಿಕೊಂಡಿದ್ದಾರೆ. ಇಲ್ಲಿ ತನಕ ಅನೇಕ ಯಂತ್ರಗಳನ್ನ ಅವರು ವಿನ್ಯಾಸಗೊಳಿಸಿ ರೈತರ ಉಪಯೋಗಕ್ಕಾಗಿ ಬಿಡುಗಡೆ ಮಾಡಿದ್ದಾರೆ. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ಯಾವ ರೀತಿಯಾಗಿ ಈ ಕ್ಷೇತ್ರದೊಳಗೆ ಅವರು ಬಂದರು ಮತ್ತು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಅವರು ಈ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಅವರಿಂದ ಕೇಳೋಣ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಯಾವ್ಯಾವ ಮಷೀನ್ಗಳು ಅವರಿಂದ ಬರಬಹುದಾಗ್ಯದ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿ ಮಾಡಿಕೊಳ್ಳೋಣ. ಗಿರೀಶ್ ಭದ್ರಗೊಂಡ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಗಿರೀಶ್ ಅವರೇ, ಈಗ ತಾವು ಕೃಷಿ ಕ್ಷೇತ್ರದೊಳಗೆ ನಮ್ಮ ರೈತರಿಗೆ ಉಪಯೋಗ ಆಗುವಂತಹ ಅನೇಕ ಸಾಧನಗಳನ್ನ ಉಪಕರಣಗಳನ್ನ ಮಾಡಿದ್ದೀರಿ, ಅದೇ ರೀತಿಯಾಗಿ ಅನೇಕ ಆಪ್ಗಳನ್ನ ಕೂಡ ತಾವು ನಮ್ಮ ರೈತರ ಸಲುವಾಗಿ ಬಿಡುಗಡೆ ಮಾಡಿದ್ದೀರಿ. ಹಿಂಗೆಲ್ಲ ಮಾಡಬೇಕು ಅಂತಂದ್ರೆ ಸಾಕಷ್ಟು ಅಧ್ಯಯನ ಆಗಿರಬಹುದು ಅಥವಾ ಅನುಭವ ಆಗಿರಬಹುದು ಅಥವಾ ಟ್ರೈನಿಂಗ್ ಆಗಿರಬಹುದು, ಇಂಥವೆಲ್ಲ ಬೇಕಾಗ್ತದೆ. ಯಾವಾಗಿಂದ ಈ ಕೆಲಸ ಎಲ್ಲ ಶುರು ಮಾಡಿದ್ರಿ ನೀವು? ನಾನು ಹೈಸ್ಕೂಲಲ್ಲಿ ಇದ್ದಾಗ ಈ ತಂತ್ರಜ್ಞಾನ ಅಂದ್ರೆ ನನಗೆ ಬಹಳ ಆಸಕ್ತಿ. ಯಾವ ತರ ಅಡಿಟ್ ಆಗಿದೆ ಅಂದ್ರೆ ತಂತ್ರಜ್ಞಾನದೊಳಗ ನಾನು ಕಲಿಬೇಕನ್ನೋದು ಹವ್ಯಾಸ. ಈ ರೇಡಿಯೋ ಟಿವಿ ಶಾಪ್ ಅಲ್ಲಿ ಹೋಗಿ ಕುತ್ಕೊಂಡು ಕಲಿತೆ, ಅವೆಲ್ಲ ಯಾವ ತರ ಕೆಲಸ ಮಾಡ್ತಾವ, ಅವೆಲ್ಲ ಕಾಂಪೋನೆಂಟ್ ಹ್ಯಾಂಗ್ ಕೆಲಸ ಮಾಡ್ತಾವ, ಇದ್ರ ಬಗ್ಗೆ ತಿಳ್ಕೊಬೇಕನ್ನೋದು ತುಂಬಾ ಆಸಕ್ತಿ. ಈ ಆಸಕ್ತಿ ಆಕ್ಚುಲಿ ಮೊದಲಿಂದ ಇತ್ತು, ಬಟ್ ರಿಸೋರ್ಸ್ ಇರ್ತಿರ್ಲಿಲ್ಲ. ಪ್ರೈಮರಿ ಸ್ಕೂಲ್ ಅಲ್ಲಿನ ಇತ್ತು ಆಸಕ್ತಿ ಇದು. ಆ ಸಂದರ್ಭದಾಗ ನಮಗೆ ಒಬ್ರು ಟೀಚರ್ ಒಂದು ಸಜೆಷನ್ ಕೊಟ್ರು, ಇಲೆಕ್ಟ್ರಾನಿಕ್ಸ್ ಫಾರ್ ಯು ಅಂತ ಒಂದು ಮ್ಯಾಗಜಿನ್ ಬರ್ತೈತಿ, ಅದನ್ನ ನೋಡು, ಬರೇ ನೋಡ್ಕೊಂತ ಕಲಿತಿ ಅಂತಂತ ಹೇಳಿ. ಬಟ್ ಆ ಸಂದರ್ಭದಲ್ಲಿ ನನಗೆ ಇಂಗ್ಲಿಷ್ ಅಷ್ಟು ಬರ್ತಿರ್ಲಿಲ್ಲ, ಆ ಚಿತ್ರಗಳ ಮುಖಾಂತರ ನಾನು ತಿಳ್ಕೊತಿದ್ದೆ. ಅವಾಗ ಆ ರಿಸೋರ್ಸ್ ಕಾಂಪೋನೆಂಟ್ ಸಿಗ್ತಿರ್ಲಿಲ್ಲ. ಇದು ಯಾವ ಕ್ಲಾಸ್ ಆಗಿದ್ದಾಗ? ಇದು ನಾನು ಅದೇ ಪ್ರೈಮರಿ ಮುಗಿಸಿ ಹೈಸ್ಕೂಲ್ಗೆ ಬರಬೇಕಾದ್ರೆ, 7th-8th ಬರಬೇಕಾದ್ರೆ ಆ ಸಂದರ್ಭದಲ್ಲಿ ಅವ್ರದ ಕಾಂಪೋನೆಂಟ್ಸ್ ಎಲ್ಲ ಟಿವಿ ಅಂಗಡಿಯಲ್ಲಿ ಹೋಗಿ ತಿಳ್ಕೊಂತಿದ್ದೆ. ತಿಳ್ಕೊಂಡು ಆಮೇಲೆ ಅದನ್ನ ತೊಗೊಂಡು ಕೆಲವೊಂದೆಲ್ಲ ಪ್ರಾಡಕ್ಟ್ಸ್ ಡೆವಲಪ್ ಮಾಡ್ಕೊಂತ ಆಮೇಲೆ ಸ್ಲೋಲಿ ಹೈಸ್ಕೂಲ್ ಹುಡುಗರು ಆಮೇಲೆ ಕಾಲೇಜ್ ಹುಡುಗರಿಗೆಲ್ಲ ಪ್ರಾಜೆಕ್ಟ್ ಬೇಕಾಗ್ತಿದ್ದು. ಅವಾಗ ನಾವೇನ್ ಮಾಡ್ತಿದ್ದೆ, ಕೆಲವೊಂದು ಸಾಕಷ್ಟು ಸಣ್ಣ ಪುಟ್ಟ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಸೇಲ್ ಮಾಡಿ ಪಾಕೆಟ್ ಮನಿ ಜನರೇಟ್ ಮಾಡ್ಕೋತಿದ್ದೆ. ಸಣ್ಣ ಇನ್ವರ್ಟರ್ಸ್ ರೆಡಿ ಮಾಡ್ತಿದ್ದೆ, ಎಮರ್ಜೆನ್ಸಿ ಲೈಟು, ಆಮೇಲೆ ಸಣ್ಣ ಪುಟ್ಟ ಆಟೋಮೇಷನ್ ಅದೆಲ್ಲ ಮಾಡ್ತಿದ್ದೆ ಅವಾಗೆಲ್ಲ. ಹಂಗೆ ಮಾಡ್ತಾ ಮಾಡ್ತಾ ನನಗೆ ಇನ್ನೂ ಜಾಸ್ತಿ ಕಲಿಬೇಕನ್ನೋದು ಹವ್ಯಾಸ ಜಾಸ್ತಿ. ಅವಾಗ ನನಗೇನಿಸ್ತು, ಹೆಚ್ಚಿಂದ ಕಲಿಬೇಕಾದ್ರೆ ಇಲ್ಲಿ ಜಾಸ್ತಿ ಅಷ್ಟು ರಿಸೋರ್ಸ್ ಸಿಗ್ತಿರ್ಲಿಲ್ಲ. ಆಮೇಲೆ ನನಗೆ ದೊಡ್ಡದು ಸಿಟಿಗೆ ಮೆಟ್ರೋ ಸಿಟಿ ಅಂತ ಹೋಗಿ ಏನಾರ ಅಲ್ಲಿ ಕಲಿಬೇಕು ಮಾಡಬೇಕು. ಬಟ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ, ನಾನೇನು ಪ್ಲ್ಯಾನ್ ಮಾಡಿದೆ, ಮೊದಲು ಯಾವುದೇ ಒಂದು ಸಣ್ಣ ಚಿಕ್ಕ ಉದ್ಯೋಗ ಶೇಖರ್ ಸಾಕಂತ ಹೇಳಿ 2004 ಬೆಂಗಳೂರಿಗೆ ಹೋದೆ. ಅದು ಒಂದ್ ಸೈಡ್ ಬಸ್ ಫೇರ್ ಮೇಲೆ ಹೋದ ನಾನು, ಹೊಳೆ ರಿಟರ್ನ್ ಬರ್ಲಿಕ್ಕೆ ಬಸ್ ಫೇರ್ ಇರಲಿಲ್ಲ. ಅಂತ ಸ್ಥಿತಿಯಲ್ಲಿ ಹೋಗಿ ಮೊದಲು ನಾನು ಬೆಂಗಳೂರಾಗ ಉದ್ಯೋಗ ಎದಕ್ ಬೇಕು ಅಂತಂದ್ರೆ ನಾನು ಉಪಜೀವನ ಆಗಿ ಸ್ವಲ್ಪ ಉಳ್ಕೊಳಿಕ್ ಅಷ್ಟೇ ವಿಚಾರ ಮಾಡ್ತಿದ್ದೆ. ನಂತರ ಉದ್ಯೋಗ ಮಾಡಿ ಹ್ಯಾಂಗ್ ಸಂಪಾದನೆ ಮಾಡಬೇಕು, ಹ್ಯಾಂಗ್ ನಾಲೆಜ್ ಗೇನ್ ಮಾಡಬೇಕು, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಕ್ ಸ್ಟಾರ್ಟ್. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಮೊದಲು ಉಳ್ಕೋಬೇಕು ನಾನು, ಯಾಕಂದ್ರೆ ಅಲ್ಲಿ ವಾತಾವರಣ ತಿಳ್ಕೋಬೇಕು, ಉಳ್ಕೊಳಕ್ ಒಂದ್ ಸ್ವಲ್ಪ ಜಾಗ, ಆಮೇಲೆ ಬದುಕಲಿಕ್ಕೆ ಊಟದ ವ್ಯವಸ್ಥೆ. ಇಷ್ಟಕ್ಕೆ ನಾನು ಸಾಕಷ್ಟು ಹೋಟೆಲ್ದಲ್ಲಿನೂ ಕೆಲಸ ಮಾಡಿದ್ದೇನೆ, ಹೋಟೆಲ್ದಲ್ಲಿನೂ ಕೆಲಸ ಮಾಡಿದ್ದೇನೆ. ಅಲ್ಲಿ ಕೆಲಸ ಮಾಡ್ಕೊಂತ ಅಲ್ಲಿ ಎಲ್ಲ ತಿಳ್ಕೊಂಡು, ಈವನ್ ಹೋಟೆಲ್ ಹಾಸೋದಕ್ಕೆ ಅಲ್ಲಿ ನಮ್ಮ ಯುನಿಕ್ನೆಸ್ ನೋಡ್ರಿ, ಮನುಷ್ಯ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಏನ್ರೆ ಬರ್ಬೇಕಾಗಿತ್ತಂದ್ರೆ ಒಂದು ಎಫರ್ಟ್, ಆಮೇಲೆ ಒಂದು ಯುನಿಕ್ನೆಸ್ ಅನ್ನೋದು ಬೇಕು. ನಮ್ಮಲ್ಲಿ ಏನು ಒಂದು ವಿಶೇಷತೆ ಅನ್ನೋದು ಅದನ್ನು ತೋರಿಸ್ಕೊಡ್ಬೇಕು. ಆಮೇಲೆ ಅಷ್ಟೇ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ಸ್ ಅದು. ಯಾಕಂದ್ರೆ ನಾವು ಏನ್ ಮಾಡ್ತೀವಿ, ಯಾವುದೋ ಒಂದು ವಸ್ತು ಎಲ್ಲಾರು ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ನಾವು ಹಲವಾರು ದೃಷ್ಟಿಕೋನದಿಂದ ನೋಡ್ತೀವಿ, ಅವಾಗ ಅಲ್ಲೇ ಇನ್ನೋವೇಟಿವ್ ಅನ್ನೋದು ಹೊರಗೆ. ಇದನ್ನ ಮಾಡ್ಕೊಂತ ಪ್ರಾಜೆಕ್ಟ್ ಮಾಡ್ಕೊಂತ ಅಲ್ಲಿ ಪಾಕೆಟ್ ಮನಿ ಜನರೇಟ್ ಮಾಡ್ಕೊಂಡು ಅಲ್ಲಿನೂ ಬೆಂಗಳೂರು ಸರ್ವೈವ್ ಆಗಿ, ಆಮೇಲೆ ಇಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಗುರುತಿಸ್ಕೊಳಕ್ ಆಗ್ಲಾರಂತದ್ದು ಬೆಂಗಳೂರಂತ ದೊಡ್ಡ ಸಿಟಿಯಲ್ಲಿ. ಅಲ್ಲಿ ನಾನು ಪ್ರಾಜೆಕ್ಟ್ ಎಲ್ಲಾ ಕಲಿತು, ಸಣ್ಣ ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡಿ, ಆಮೇಲೆ ಹೊಸ ಹೊಸ ಐಡಿಯಾಗಳನ್ನು ಕೊಟ್ಟು, ಆಮೇಲೆ ನಾನು ಕಡಿಮೆ ಎಜುಕೇಶನ್ ಓದಿದ್ರು ಕೂಡ MNC ಕಂಪ್ನಿಯಲ್ಲಿ ದೊಡ್ಡ ಒಂದು ಉನ್ನತ R&D ಹೆಡ್ ಆಗಿ ಕೆಲಸ ಮಾಡಿ ಬಂದೆ. ಓದಿದ್ದೆಲ್ಲಿ ತನಕ? ನಾನು ಓದಿದ್ದು SSLC ಮಾತ್ರ. ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಹೋದಾಗ ನನ್ನ ಎಜುಕೇಶನ್ ತಕ್ಕಿದ ಹುದ್ದೆ ಅಂತಂದ್ರೆ ಹೋಟೆಲ್ ಕೆಲಸ ಒಂದೇ ತಂದಿದ್ರು. ಬಟ್ ನಾನು ಅದನ್ನೇ ಚಾಲೆಂಜ್ ಇಟ್ಕೊಂಡು ನಾನು ಬೆಂಗಳೂರು ಬಿಟ್ಟು ನಮ್ಮ ಮತ್ತೆ ಹೋಮ್ ಟೌನಿಗೆ ಬರಬೇಕಾದ್ರೆ, ಅವಾಗ ಬರಬೇಕಾದ್ರೆ ನಾನು MNC ಕಂಪ್ನಿಗೆ R&D ಹೆಡ್ ಆಗಿ ವರ್ಕ್ ಮಾಡಿದ್ದೆ. ಮತ್ತೆ ನೀವು ಓದನ್ನ ಯಾಕೆ ಮುಂದುವರೆಸಲಿಲ್ಲ? ನಂದು ಮೇನ್ ಆಸೆ ಏನಿತ್ತು, ನನ್ನ ರೈಟ್ ವೇ ನಾನು ಏನ್ ಓದ್ಬೇಕು ಅನ್ಕೊಂಡಿದ್ದೀನಿ ಆ ಡೈರೆಕ್ಷನ್ ದಾಗ, ಅಂದ್ರೆ ನನಗೂ ಸ್ಪೇಸ್ ರಿಸರ್ಚ್ ಮಾಡಬೇಕು, ಇಸ್ರೋ ನಾಸಾದಂತ ದೊಡ್ಡ ದೊಡ್ಡ ಇದ್ರ ಕೆಲಸ ಮಾಡ್ಬೇಕು ಅಂದ್ರೆ ಬಹಳ ಆಸಕ್ತಿ ನನಗೆ. ಅವಾಗಿಂದಾನೆ ನಾನು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ಕ್ ಲೆಟರ್ ಬರೆದು ಅಂತರಿಕ್ಷದ ಬಗ್ಗೆ ಬುಕ್ಸ್ ತರಿಸ್ಕೊಂಡು ಓದ್ತಿದ್ದೆ. ಇದು ಯಾವಾಗ ಪ್ರೈಮರಿ ಹೈಸ್ಕೂಲ್ನಾಗ ಇದ್ದಾಗ. ಅದು ಮುಂದೆ ಮನೆಯಲ್ಲಿ ತಾಯಿಗೆ ಆರಾಮಿಲ್ಲಾರ್ದ ಟೈಮ್ದಾಗ, ಆಮೇಲೆ ಎಲ್ಲ ಮನಿ ಜವಾಬ್ದಾರಿ ನಮ್ಮ ಮೇಲೆ ಬಿತ್ತು, ಅವಾಗ ಬಡತನ ಜಾಸ್ತಿ, ಆಮೇಲೆ ಹೆಚ್ಚಿಗೆ ಓದಕ್ ಆಗ್ಲಿಲ್ಲ, ಹಿಂಗಾಗಿ ಆ ಡೈರೆಕ್ಷನ್ ನಂದು ಇದು ಆಯ್ತು. ಬಟ್ ನಾನೇನ್ ಅನ್ಕೊಂಡೆ, ಓದೇ ಇರ್ಬೋದು ಬಟ್ ಓದ್ಲಿಲ್ಲ ಅಂದ್ರೂ ನಾವು ಮಾಡೋ ಕೆಲಸ ಓದಿದ್ರೆ ಸರ್ಟಿಫಿಕೇಟ್ ಸಿಗ್ತೈತಿ, ಬಟ್ ಎಲ್ಲರೂ ಒಂದ್ ತೋಲ್ ಜಾಬ್ ಮಾಡಬಹುದು. ಬಟ್ ಸೆಲ್ಫ್ ನಾಲೆಜ್ ಏನಾಗ್ತಂದ್ರೆ ನಾವೇ ಬೇರೆಯವ್ರಿಗೆ ಜಾಬ್ ಕೊಡ್ಬೋದಲ್ಲ ತಿಳ್ಕೊಂಡು ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇವತ್ತು ಎಂಬೆಡೆಡ್ ಸಾಫ್ಟ್ವೇರ್ ಡೆವಲಪ್ ಮಾಡ್ತೀನಿ, PCB ಡಿಸೈನ್ ಮಾಡ್ತೀನಿ, ಆಮೇಲೆ ಮೆಕಾಟ್ರಾನಿಕ್ಸ್ ಮಾಡ್ತೀವಿ, ಮೆಕ್ಯಾನಿಕಲ್ ಡಿಸೈನ್ ಮಾಡ್ತೀವಿ, ಇನ್ಸ್ಟ್ರೂಮೆಂಟೇಷನ್ ಡಿಸೈನ್ ಮಾಡ್ತೀವಿ, ಇಷ್ಟೆಲ್ಲ ಮಾಡಿ ಆಮೇಲೆ ಗ್ರಾಫಿಕ್ಸು ಅನಿಮೇಷನ್ನು ಒಂದು ಪ್ರಾಡಕ್ಟ್ ವ್ಯಾಲ್ಯೂಯೇಷನ್ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ತೋರಿಸ್ಬೇಕು ಪಬ್ಲಿಕ್ಕಿಗೆ, ಆಮೇಲೆ ಯಾವ ರೀತಿ ಅದರ ಔಟ್ಪುಟ್ ಬರಬೇಕು, ರೈತರಿಗೆ ಯಾವ ರೀತಿ ಹೆಲ್ಪ್ ಆಗಬೇಕು, ಅದರಿಂದ ಅವ್ರಿಗೆ ಯಾವ ತರ ಆದಾಯ ಆಗಬೇಕು, ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಕೆಲವೊಂದು ಹಲವಾರು ಪ್ರಾಡಕ್ಟ್ಗಳನ್ನ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಅಡ್ಡಿಲ್ಲ, ಇಷ್ಟೆಲ್ಲ ಕಲಿಬೇಕು ಅಂತಂದ್ರೆ ಹೆಂಗ್ ಸಮಯ ಹೊಂದಿಸ್ಕೊಳ್ರಿ, ಮತ್ತೆ ಸಂಪನ್ಮೂಲಗಳನ್ನು ನೀವು ಹೆಂಗ್ ಹೊಂದಿಸ್ಕೊಳ್ರಿ, ಯಾರ ಕಡೆ ಕಲ್ತ್ರಿ ಇವನ್ನೆಲ್ಲ? ನಾನು ಸಾಕಷ್ಟು ಈಗ ನಾಲೆಜ್ ಇರೋರು ವ್ಯಕ್ತಿ ಪ್ರಪಂಚದಾಗ ಸಿಕ್ಕಾಪಡೆ ಜನ ಇದ್ದಾರೆ. ನಮಗೆ ಊಟ ಹಸಿವಿಕ್ಕಿಂತ ನಾಲೆಜ್ ಇರೋ ವ್ಯಕ್ತಿ ಜೊತೆ ಒಡನಾಟ ಇಟ್ಕೊಂಡು ಒಂದು ಹೊತ್ತು ಊಟ ಇರ್ಲಿಲ್ಲ ಅಂದ್ರೂ ನಡೀತದೆ, ಬಟ್ ನಾಲೆಜ್ ಇರೋ ವ್ಯಕ್ತಿಯ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದೆವತ್ತಂದ್ರೆ ಇದು ಊಟ ಒಂದು ಹೊತ್ತಕ್ಕೆ ಅಷ್ಟೇ ನಮ್ಮ ಹೊಟ್ಟೆ ತಣ್ಣನ್ ಮಾಡ್ತೈತಿ, ಬಟ್ ನಾಲೆಜ್ ಇರೋ ವ್ಯಕ್ತಿ ಜೊತೆ ನಾವು 1 hour ಕಳೆದೇವು ಅಂದ್ರೆ ಅದು ನಮ್ಮ ಲೈಫ್ ಪೂರ್ತಿ ಊಟ ಹಾಕ್ತೈತಿ. ಈ ಉದ್ದೇಶ ಇಟ್ಕೊಂಡು ನಾನು ಸುತ್ತಮುತ್ತ ಇರೋ ಎಲ್ಲ ಸೈಂಟಿಸ್ಟ್ಗಳ ಜೊತೆ ಎಲ್ಲ ವರ್ಕ್ ಮಾಡಿದ್ದೀನಿ, ಅವ್ರದ್ದು ನಮ್ಮ ಮೇಲೆ ಪ್ರೇರಣೆ ಇದೆ, ಅವರು ಸಾಕಷ್ಟು ಹೇಳಿಕೊಟ್ಟಿದ್ದಾರೆ. ಆಮೇಲೆ ನನಗಿಂತ ಚಿಕ್ಕವರಿದ್ರು ಕೂಡ ಅವ್ರಿಗಿಂತ ನಾನು ಬಹಳ ಕಲ್ತಿದ್ದೀನಿ. ಯಾಕಂದ್ರೆ ಕಾಲೇಜಲ್ಲಿ ನನಗೆ ಥಿಯರಟಿಕಲ್ ನಾಲೆಜ್ ಇರ್ತಿರಲಿಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಇರ್ತಿತ್ತು. ಪ್ರಾಕ್ಟಿಕಲ್ ನಾಲೆಜ್ ಅವ್ರಿಗೆ ಹೇಳಿಕೊಟ್ಟು ಥಿಯರಿ ಅವ್ರ ಕಡೆ ನಾನು ತಿಳ್ಕೊಂತಿದ್ದೆ. ಹಿಂಗೆ ಮಾಡ್ತಾ ಹಲವಾರು ಬುಕ್ಸ್ಗಳನ್ನು ಓದ್ತಿದ್ದೆ, ಪ್ರಾಕ್ಟಿಕಲ್ ಮಾಡ್ತಿದ್ದೆ, ಆಮೇಲೆ ನನ್ನ ದುಡಿಮೆ ಎಲ್ಲ ಸಂಪಾದನೆ ಎಲ್ಲ ನಾನು R&Dಗೆ ಇನ್ವೆಸ್ಟ್ ಮಾಡ್ತಿದ್ದೆ. ಹಿಂಗಾಗಿ ಸಾಕಷ್ಟು ಜನ ನಮ್ಮ ಮನೆಯಲ್ಲಿ ಬಯ್ಯೋರು, ಬೇರೆ ಕಡೆ ಕೆಲಸ ಮಾಡಿದ್ರೆ ಏನಾರ ಒಂದು ನಾಲ್ಕು ದುಡ್ಡು ದುಡಿಬಹುದು, ಮನೆಗೆ ಹೆಲ್ಪ್ ಮಾಡಬಹುದು, ತಂದೆ ತಾಯಿಗೆ ಹೆಲ್ಪ್ ಮಾಡಬಹುದು ಅಂತಿದ್ರು. ಬಟ್ ನಮಗೂ ಸಾಕಷ್ಟು ಬೇಜಾರಾಗ್ತಿತ್ತು ಹಂಗೆ ಜನರ ಹಂಗೆಲ್ಲ ಅನ್ನೋದ್ರ ಮೇಲೆ. ಯಾಕಂದ್ರೆ ಒಂದು ಪ್ರಾಡಕ್ಟ್ ಸಕ್ಸಸ್ ಆಗ್ಬೇಕಾದ್ರೆ ಸುಮಾರು ಒಂದು 10-15 ಸರಿ ಫೇಲ್ ಆಗಿರ್ತೈತಿ. ಅದು ಫೇಲ್ ಆಗಿದ್ದು ಯಾರಿಗೂ ಕಣ್ಣಿಗೆ ಕಾಣಿಸಂಗಿಲ್ಲ. ಒಂದ್ಸರಿ ಅದು ಸಕ್ಸಸ್ ಆತಂದ್ರೆ ನಮ್ಮ ಜೀವನನೇ ರೂಪಿಸ್ತಿಲ್ಲ ತಿಳ್ಕೊಂಡು ಆ ಭರವಸೆ ಇಟ್ಕೊಂಡು ಇಲ್ಲಿವರೆಗೆ 263 ಇನೋವೇಟಿವ್ ಇನೋವೇಷನ್ ಮಾಡಿದ್ದೆ. ಓಹೋ, 263 ಆವಿಷ್ಕಾರಗಳನ್ನು ಮಾಡಿದ್ದೀರಿ. ಅವು ಈಗ ನೀವೇನು ಅನ್ಕೊಂಡಿದ್ದೀರಿ ಅದೇ ಪ್ರಕಾರವಾಗಿ ಮಷಿನ್ ಆಗ್ಯಾವೋ ಅಥವಾ ಇನ್ನೂ ಆಗ್ಬೇಕಾಗಿದೆ? ಆಮೇಲೆ ಅವು ಎಲ್ಲ ನಾವು ಕಾರ್ಯರೂಪಕ್ಕೆ ತಂದು 263 ನಾವು ಕಾರ್ಯರೂಪಕ್ಕೆ ತಂದು ಎಲ್ಲಾನು ನಾವು ಅಂದ್ರೆ ನಾನೇನ್ ಮಾಡ್ತಿದ್ದೆ, ಒಂದು ಪ್ರಾಜೆಕ್ಟ್ ಮಾಡಿ ಸಕ್ಸಸ್ ಮಾಡೋದು. ಸಕ್ಸಸ್ ಆಗಿ ರೆಡಿ ಆಯ್ತು, ನಮಗೆ ಕಾನ್ಫಿಡೆಂಟ್ ಬಂತು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಂದ್ರೆ ಅದೇ ಪ್ರಾಡಕ್ಟ್ ಡಿಸ್ಮೆಲ್ಟ್ ಮಾಡಿ ಅದ್ರಾನಿರೋ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಬೇರೆ ಪ್ರಾಜೆಕ್ಟ್ ಮಾಡೋದು. ಹಿಂಗ್ ಮಾಡ್ತಿದ್ದೇವೆ. ಯಾಕಂದ್ರೆ ನಾವು 263 ಅಷ್ಟು ಪ್ರಾಜೆಕ್ಟ್ ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಬಟ್ ಎಲ್ಲಾನು ಮಾಡಬಲ್ಲೆ ಅನ್ನೋದು ಒಂದು ಕಾನ್ಫಿಡೆಂಟ್ ನಮ್ಮಲ್ಲಿ ಬರೋ ತನಕ ನಾವು ಪ್ರಾಜೆಕ್ಟ್ ಯಾವುದು ಬಿಡ್ತಿದ್ದಿಲ್ಲ. ಕೆಲವೊಂದು ಸಂದರ್ಭದಾಗ ನಾವು ಈಗ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು, ಈಗ ಹಾರ್ಡ್ವೇರ್ ಟೆಸ್ಟಿಂಗ್ ಮಾಡೋದಾಗಿರ್ಬೋದು, ಇದರಲ್ಲಿ ನಾವು ಇನ್ವಾಲ್ ಆದೇವೆ ಅಂದ್ರೆ ಹೊರಗಿನ ಪ್ರಪಂಚನೇ ಗುರುತಿರ್ತಿದ್ದಿಲ್ಲ. ನಾವು ಮನೆಗೆ ಯಾರು ಬಂದಾರ, ಯಾರು ಹೋಗ್ಯಾರ ಅಂತಂದ್ರೆ ಅಷ್ಟು ಇನ್ವಾಲ್ ಆಗ್ತಿದ್ದೇವೆ. ಅಂದ್ರೆ ನಾನೇನು ಒಂದ್ ಸರ್ತಿ ನಾವು ಅದ್ರಾಗ ಇನ್ವಾಲ್ ಆದೇವೆ ಅಂದ್ರೆ ಅದು ಕಂಪ್ಲೀಟ್ ಎಸ್ ಅವ್ರ ರಿಸಲ್ಟ್ ಬರುತ್ತಾನೆ ಬಿಡ್ತಿದ್ದಿಲ್ಲ. ಹಿಂಗಾಗಿ ಅದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿ ಪರಿಹಾರ ಎಲ್ಲದಕ್ಕೂ ಇದ್ದೇ ಇರ್ತೈತಿ. ಬಟ್ ಆ ಪರಿಹಾರ ಯಾವ ಮಾರ್ಗದಿಂದ ಮಾಡ್ಬೇಕು ಅನ್ನೋದೊಂದು ಆಲೋಚನೆ ಮಾಡಿದಾಗ ಪ್ರಾಜೆಕ್ಟ್ ಆಟೋಮೆಟಿಕ್ಲಿ ಸಕ್ಸಸ್ ಆಗೋದು. ಅಂದ್ರೆ ಒಂದೇ ಸಮಸ್ಯೆಗೆ ನಾವು 4-5 ಪರಿಹಾರಗಳನ್ನು ಕೂಡ ಕಂಡ್ಕೋಬಹುದು. ಯಾವ್ದು ಸೂಕ್ತ ಅದ ಅದನ್ನ ನಾವು ಅನುಸಾರ ಮಾಡಿ ಅದರ ಪ್ರಕಾರ ನಾವು ಒಂದು ಮಷೀನ್ ಅನ್ನ ಡಿಸೈನ್ ಮಾಡಬಹುದು ಅಥವಾ ಒಂದು ಉಪಕರಣವನ್ನ ತಯಾರು ಮಾಡಬಹುದು ಅಂತಿದ್ರೆ. ಈಗ ನೋಡ್ರಿ, ಬೆಂಗಳೂರಿಗೆ ಹೋದ್ರಿ, ಬಹಳ ಸಾಕಷ್ಟು ಕಷ್ಟಪಟ್ರಿ ಅಲ್ಲಿ. ನಿಮ್ದು ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ನಾಲೆಜ್ ಅನ್ನ ಗಳಿಸ್ಕೊಳ್ಳೋದು, ಜ್ಞಾನವನ್ನ ಗಳಿಸ್ಕೊಳ್ಳೋದು ಅಂತ ಹೇಳಿ. ಮುಂದ MNC ಒಳಗೆ ಜಾಯ್ನ್ ಆದ್ರಿ, ಬಹುರಾಷ್ಟ್ರೀಯ ಕಂಪನಿ ಒಳಗೆ ಜಾಯ್ನ್ ಆದ್ರಿ, ಅಲ್ಲೇ ಕೂಡ ತಾವು ಹೇಳೋ ಪ್ರಕಾರ R&D ಹೆಡ್ ಆದ್ರಿ ಕೂಡ. ಆದ್ರೆ ಆ ಕೆಲಸವನ್ನ ಬಿಟ್ಟು ಮತ್ತೆ ಯಾಕೆ ಬಿಜಾಪುರಕ್ಕೆ ಬಂದ್ರಿ? ನನಗೆ ಒಂದಂದ್ರೆ ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ನನಗೆ AC ರೂಮ್ ಅಂದ್ರೆ ಸ್ವಲ್ಪ ಅಲರ್ಜಿ. ಆಮೇಲೆ ಇನ್ನೊಂದೇನಾಯ್ತಂದ್ರೆ ಅಲ್ಲಿ ಕಾರ್ಪೊರೇಟ್ ರೂಲ್ಸ್ ಇರ್ತಾವ ಕೆಲವೊಂದೆಲ್ಲ. ನಾವು ಬೇಸಿಕಲಿ ಬಿಜಾಪುರ ಈ ಕ್ಲೈಮೇಟಿಗೆ ಅಡ್ಜಸ್ಟ್ ಆದವು. ಅಲ್ಲಿ ಹೋದಾಗ ನನಗೊಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಾಕತ್ತ. ಈಗ ಕಂಟಿನ್ಯೂ ಶೂಸ್ ಹಾಕೊಳ್ಳೋಣ ಫಂಗಸ್ ಇನ್ಫೆಕ್ಷನ್ ಆಗೋದು, ಆಮೇಲೆ AC ರೂಪ ಕೂತ್ರಕ ಎಲ್ಲ ಸ್ಕಿನ್ಗೆಲ್ಲ ವೈಟ್ ಪ್ಯಾಚಸ್ ಬರೋದು, ಬ್ಯಾಕ್ ಪೇನ್ ಶುರು ಆಗೋದು. ಆಮೇಲೆ ಕಂಪ್ಯೂಟರ್ ಮುಂದೆ ಕೂತ್ ಕಂಟಿನ್ಯೂ ವರ್ಕ್ ಮಾಡೋದಲ್ರಿ, ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ, 3 ಗಂಟೆಗೆ ಬ್ಯಾಕ್ ಪೇನ್ ಶುರು ಆಗ್ಬಿಡೋದು. ಈ ತರ ಎಲ್ಲ ಸಮಸ್ಯೆ ಆದಾಗ ನನಗೆ ಏನನ್ನಿಸ್ತು, ಫಿಸಿಕಲಿ ನಾನು ಯಾವ ಊರಿಂದ ಬಂದೀನಿ ಅಲ್ಲೇ ಇಷ್ಟೆಲ್ಲ ನಾಲೆಜ್ ಅಂತ ಐತಿ, ರೈತರಿಗೆ ಬೇಕಾದಂತ ಸಲಕರಣೆಗಳು ಮಾಡ್ಕೋತ ಅಲ್ಲೇ ಇದ್ರಾತೇಳಿ ಬಂದೆ. ಇಲ್ಲಿ ಬಂದ್ಮೇಲೆ ಅಲ್ಲಿ ಇದ್ದಂತ ಡಿಸೀಸ್ ಎಲ್ಲ ಮಾಯಾಗ್ಯಾವ. ನನ್ನ ಸ್ಕಿನ್ ಅಲರ್ಜಿ ಹೋಗ್ಯದ, ಬ್ಯಾಕ್ ಪೇನ್ ಹೋಗ್ಯದ, ಆಮೇಲೆ ಕಾಲ್ ಹಿಂಬಡ್ ನೋವು ಆಗ್ತಿದ್ದು ಕೂತು ಕೂತು ಅದೆಲ್ಲ ಹೋಗ್ಯದ. ಈಗ ಫಿಸಿಕಲಿ ಓಡಾಡ್ತೀನಿ, ರೈತರ ತಿರುಗಾಡ್ತೀನಿ. ಆಮೇಲೆ ಈಗ ಮಿನಿಮಮ್ ನಾನು ಆಫೀಸ್ನಾಗ ಕೆಲಸ ಹೆಂಗ್ ಮಾಡ್ತೇನೆ, ನನಗೆ ಬೇಸರ ಆಗುತ್ತೆ, ನಾನು ಆಫೀಸ್ ಬಿಟ್ಟು ಮನೆಗೆ ಹೋಗುದಿಲ್ಲ. ಆಮೇಲೆ ಆಫೀಸ್ ಬೇಸರ ಆತಂದ್ರೆ ಮನೆಗೆ ಹೋಗಿರ್ತೀನಲ್ರಿ, ಮನ್ಯಾಗ ಒಂದು ಎನ್ವೈರ್ಮೆಂಟ್ ಬೇರೆ ಮಾಡ್ಕೊಂಡಿರ್ತೀನಿ. ಯಾಕಂದ್ರೆ ಅಲ್ಲಿ ಬೇರೆ ಕೆಲಸ ಮಾಡ್ತೀನಿ ಮನೆ, ಅಲ್ಲಿ ಪ್ರಾಡಕ್ಟ್ ಸಾಫ್ಟ್ವೇರ್ ಡೆವಲಪ್ ಆಗಿರ್ಬೋದು, ಆಮೇಲೆ ಅದನ್ನ ಹೆಂಗ್ ಪ್ರಮೋಷನ್ ಹೆಂಗ್ ಮಾಡಬೇಕು ಅದ್ರ ಬಗ್ಗೆ ಅಲ್ಲೆಲ್ಲ ಮನೇಲಿ ವರ್ಕ್ ಮಾಡ್ತೇನೆ. ಅಂದ್ರೆ ಚೇಂಜ್ ಆಫ್ ವರ್ಕ್ ಮಾಡ್ಕೋತಿರ್ತೇನೆ. ನಾನು ಇಷ್ಟು ಹಲವಾರು ವರ್ಕ್ ಯಾಕೆ ಕಲ್ತಿದ್ದೀನಿ ಅಂತಂದ್ರೆ, ಒಂದು ವರ್ಕ್ ನಮಗೆ ಬೇಜಾರಾತಂದ್ರೆ ಅದನ್ನ ನಾವು ಕಂಟಿನ್ಯೂ ಮಾಡಕ್ಕಾದ್ರೆ ಎಫಿಷಿಯನ್ಸಿ ಬರುವುದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಚೇಂಜ್ ಆಫ್ ವರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಚೇಂಜ್ ಆಫ್ ವರ್ಕ್ ಮಾಡ್ಕೊಂಡಾಗ ಏನಾಗ್ತೈತಿ, ಒಂದು ರಿಲ್ಯಾಕ್ಸೇಷನ್ ಸಿಗ್ತೈತಿ, ಆಮೇಲೆ ಹೊಸದ್ ಕಲ್ತಂಗ ಆಗ್ತೈತಿ. ಅದು ಬಿಸ್ನೆಸ್ ರಿಲೇಟೆಡ್ ಆಗಿರ್ತೈತಿ, ಬರೀ ವರ್ಕ್ ಅಷ್ಟೇ ಚೇಂಜ್ ಆಗಿರ್ತದೆ ಅಷ್ಟೇ. ಈಗ ನೀವು ವಿಜಾಪುರಕ್ಕೆ ಬಂದು ಒಂದು ಘಟಕವನ್ನ ಶುರು ಮಾಡಿದ್ರಿ, ಹೆಂಗ್ ಶುರು ಮಾಡಿದ್ರಿ? ಅದಕ್ಕೆ ನಿಮ್ ಕಡೆ ಸಾಕಷ್ಟು ಸಂಪನ್ಮೂಲ ಇತ್ತ, ಮತ್ತ ಯಾರ ಗೈಡೆನ್ಸ್ ನಿಮಗೆ ಸಿಕ್ತು? ನಾನು ಸಾಕಷ್ಟು ಸ್ಟಾರ್ಟ್ಅಪ್ಗಳು ನೋಡಿದ್ದೆ. ನಾನು ಇದು ನಂದು ಸ್ಟಾರ್ಟ್ಅಪ್, ಇದು 5ನೇ ಸ್ಟಾರ್ಟ್ಅಪ್ ಇದು. ಯಾಕಂದ್ರೆ ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ ಸಾಕಷ್ಟು ತೊಂದರೆಗಳು ಬಂದವು ನಮಗೆ. ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ ಮೆಂಟರ್ಶಿಪ್ ಸಪೋರ್ಟ್ ಬೇಕಾಗ್ತೈತಿ, ಫೈನಾನ್ಸಿಯಲ್ ಸಪೋರ್ಟ್ ಬೇಕಾಗ್ತೈತಿ, ಮ್ಯಾನೇಜ್ಮೆಂಟ್ ಸ್ಕಿಲ್ ಬೇಕಾಗ್ತೈತಿ, ಹಿಂಗೆ ಹಲವಾರು ಎಲ್ಲಾನು ಬೇಕಾಗ್ತಾವ. ಈಗ ನಾನು ಇದು 6ನೇದು ಮಾಡಿದ್ದು, ಒಂದೊಂದ್ರಿಂದ ಒಂದೊಂದು ಕಲ್ತಿದ್ದೀನಿ ನಾನು. ಅಂದ್ರೆ ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗಿದ್ದೀವಿ, ಅಥವಾ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಫೇಲ್ ಆಗಿದ್ದು, ಇನ್ನೋವೇಟಿವ್ ಅಲ್ಲಿ ಫೇಲ್ ಆಗಿದ್ದು, ಪಬ್ಲಿಕ್ ರೀಚ್ ಮಾಡಲ್ಲಿ ಫೇಲ್ ಆಗಿದ್ದೀವಿ, ಹಿಂಗೆಲ್ಲ ಕಲ್ತು ಲಾಸ್ಟ್ಗೆ ಫೈನಲ್ ಕೃಷಿ ತರಂಗ ಅಂತ ಹೇಳಿದಲ್ಲ, ಇದು ಫೈನಲ್ ಮಾಡಿದ್ದೀವಿ. ಇದು ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ಇದು ನನಗೆ ಫಸ್ಟ್ಗೆ ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಭಾರಿ ಸಪೋರ್ಟ್ ಆಗಿದ್ದು, ನಮಗೆ ಒಂದು ಪಬ್ಲಿಕ್ ಅಲ್ಲಿ ಗುರುತಿಸ್ಕೊಳಂಗ್ ಆಗಿದ್ದಂದ್ರೆ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಒಂದು ಕಾರ್ಯಕ್ರಮ ಆಯ್ತು ಬಿಜಾಪುರದಲ್ಲಿ 2018. ಆ ಕಾರ್ಯಕ್ರಮದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಬ್ಲೈಂಡ್ ಫಾರ್ಮಿಂಗ್ ಟೆಕ್ನಾಲಜಿ ಅಂತೇಳಿ. ಅಂದ್ರೂ ಕೂಡ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಬಹುದು ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸಿದ ಆ ಕಾರ್ಯಕ್ರಮ. ಏನದು ಕಲ್ಪನೆ? ಕಲ್ಪನೆ ಅಂತಂದ್ರೆ ಈಗ ಅಂದ್ರಿರ್ತಾರೆ ಅವ್ರಿಗೆ ಯಾವುದು ವಿಜುವಲೈಸೇಷನ್ ಇರಲ್ಲ, ಅವರು ಕೃಷಿ ಮಾಡಬೇಕು, ಅದು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಬೇಕು, ಅದಕ್ಕೆ ಬೇಕಾದಂತ ಟೆಕ್ನಾಲಜಿ ನಾವು ಡೆವಲಪ್ ಮಾಡಿದ್ದೇವೆ. ಹೆಂಗಂದ್ರೆ ಅವರು ಕಣ್ಣು ಕಾಣದೇ ಇರಬಹುದು ಬಟ್ ಕಿವಿ ಕೇಳಿಸುತ್ತೆ, ಆಮೇಲೆ ಸ್ಪರ್ಶ ಕೈದ ಸ್ಕಿನ್ ಸ್ಪರ್ಶ ಅಬ್ಸರ್ವ್ ಮಾಡ್ತೈತೆ, ಇಷ್ಟೆಲ್ಲ ಅದಾವಲ್ರಿ, ಇವನ್ನೇ ಬಳಸ್ಕೊಂಡು ಯಾಕೆ ಟೆಕ್ನಾಲಜಿ ಮಾಡಿ ಅವರಿಗೆ ಕೃಷಿ ಮಾಡ್ಲಕ್ಕೆ ಅನುಕೂಲ ಆಗಬಾರ್ದು ಅಂತ ತಿಳ್ಕೊಂಡು ಅವ್ರಿಗೆಲ್ಲ ಒಂದು ವೆದರ್ ಸ್ಟೇಷನ್ ಹಾಕಿ ಅವ್ರಿಗೆಲ್ಲ ಬ್ಲೈಂಡ್ ಸ್ಟಿಕ್ ಒಂದು ರೆಡಿ ಮಾಡಿ ಆ ಸ್ಟಿಕ್ ಮುಖಾಂತರ ಅವರೆಲ್ಲ ಇರಿಗೇಷನ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದು, ನೀರು ಬಿಡೋದು, ಇದನ್ನೆಲ್ಲ ನಾವಲ್ಲಿ ಪ್ರಾಯೋಗಿಕವಾಗಿ ಒಂದು ಎಕರೆ ಪ್ಲಾಟ್ ಅಲ್ಲಿ ಮಾಡಿ ತೋರಿಸ್ತೇವೆ. ಅದು 2018 ಕಾರ್ಯಕ್ರಮದಲ್ಲಿ ಆಯ್ತು, 2020 ಪ್ರಪಂಚದಲ್ಲೇ ಟಾಪ್ 5 ಇನ್ನೋವೇಶನ್ ಲಿಸ್ಟ್ ನಲ್ಲಿ ಬಂತದ್ದು. ಅದ್ಭುತ. ಅಂದ್ರೆ ಬರೀ ಇದು ಅಂದ್ರೆ ಅಷ್ಟೇ ಅಲ್ರಿ, ನಾಳೆ ನಮಗೂ ವಯಸ್ಸಾಗಿ ನೆದರು ಮಂಜಾದು, ಅವಾಗ ನಾವು ಅಟ್ ಲೀಸ್ಟ್ ಅದ್ರ ಮುಖಾಂತರ ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ರಿ ಕೃಷಿಗೆ, ಕೃಷಿ ಮಾಡ್ಬೋದಲ್ಲ ವಯಸ್ಸಾಗಿಂದ. ಇನ್ನೊಂದೇನತ್ತಂದ್ರೆ ಸಂಬಂಧಗಳು ಹೆಂಗತ್ತಂದ್ರೆ ದುಡಿತಾ ಇದ್ದಾಗ ಸಂಬಂಧಗಳು ಚೆನ್ನಾಗಿರ್ತಾವ, ದುಡಿಮೆ ನಿಂತ ಮೇಲೆ ಸಂಬಂಧ ಹಾಳಾಗ್ತಾವ. ಅದಕ್ಕೆ ನಮ್ದು ಮೂಲ ಉದ್ದೇಶ ಏನಂದ್ರೆ ನಮ್ ಆಯುಷ್ ಇರೋ ತನಕ ದುಡ್ಕೋತಿರೋದು, ಟೆಕ್ನಾಲಜಿ ಬಳಸೋದು. ಈಗ ನಾವು ಫಿಸಿಕಲ್ ವರ್ಕ್ ಮಾಡ್ತೀವಿ, ಆಮೇಲೆ ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ವರ್ಕ್ ಮಾಡೋದು, ಈ ತರ ಟೆಕ್ನಾಲಜಿ ಅಲ್ಲಿ ಅಂದ್ರಿಗೆ ನಾವು ಮಾಡಿಕೊಟ್ಟಿವಿ. ಈಗೇನು ನೀವು ಈ ವಿಕಲಚೇತನರ ಸಲುವಾಗಿ ತಾವೇನು ಮಾಡಿದ್ರಿ, ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಿದ್ರಿ, ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ರಿಸ್ಪಾನ್ಸ್ ಜನರಿಂದ ಬಂತು ಅಂತೀರಿ ನಿಮಗೆ? ಈಗ ದಿವ್ಯಾಂಗ ಚೇತನರು ಕೂಡ ಅದನ್ನ ಬಂದು ವೀಕ್ಷಣೆ ಮಾಡಿದ್ರು ತುಂಬಾ ಜನ. ಆಮೇಲೆ ಕರ್ನಾಟಕದಾದಂತ ದಿವ್ಯಾಂಗ ಚೇತನದ ಅಸೋಸಿಯೇಷನ್ ಇದೆ, ಅವರು ಕೂಡ ನಮ್ಮಲ್ಲಿ ಬಂದು ಒಂದು 8 ಜನ ಬಂದು ತರಬೇತಿನೂ ಕೊಡ್ತೊಂಡು ಹೋಗಿದ್ದಾರೆ, ಅದನ್ನ ನಾವು ಯಾವ ರೀತಿ ಮಾಡಬೇಕು ಏನು ಅಂತಂತೆ. ಅವ್ರಿಗೆ ಏನತ್ತಂದ್ರೆ ಎಲ್ಲ ತಿರುಗಾಡಿ ನೋಡಿ, ಅದ್ರದ್ದು ಡಿಜಿಟಲ್ ಸ್ಟಿಕ್ಕು ನಮ್ಮ ಟೆಕ್ನಾಲಜಿ ಎಲ್ಲ ಸ್ಪರ್ಶ ಮಾಡಿ ನೋಡಿ, ಅದರಿಂದ ಏನೇನು ಔಟ್ಪುಟ್ ಬರ್ತದೆ ಎಲ್ಲ ತಿಳ್ಕೊಂಡು ದಿವ್ಯಾಂಗರೇ ಹೇಳಿದ್ದಾರೆ, ಈ ತರ ನಮಗೆ ಏನು ಟೆಕ್ನಾಲಜಿ ಸಿಕ್ಕರೆ ನಾವು ಕೃಷಿಯಲ್ಲಿ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ, ನಾವು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಬಹುದು ಅಂತ ಹೇಳಿ ದಿವ್ಯಾಂಗರೇ ಹೇಳಿದ್ದಾರೆ. ಹೌದಲ್ರಿ, ಯಾರಾದರೂ ಕೃಷಿ ಮಾಡ್ತಾ ಇದ್ದಾರೆ ಅಂತವ್ರು? ಈ ಸದ್ಯಕ್ಕೆ ನಾವು ಇಬ್ಬರಿಗೆ ತರಬೇತಿ ಕೊಟ್ಟು ಮಾಡಿಸಿದ್ದೀವ್ರಿ ಕೃಷಿನ, ಈಗ ಒಂದ್ ಸ್ವಲ್ಪ ಟ್ರೈನಿಂಗ್ ತಗೊಂಡು ಹೋಗಿದ್ದಾರೆ, ಅವ್ರದ್ದು ಕೆಲವೊಬ್ರ ಲ್ಯಾಂಡ್ ಇಲ್ಲ, ಕೆಲವೊಬ್ರು ಲ್ಯಾಂಡ್ ಐತಿ, ಅವರೆಲ್ಲ ಪ್ಲಾನ್ ಮಾಡ್ಕೊಂತ ಇದ್ದಾರೆ. ಇನ್ ಫ್ಯೂಚರ್ ಅಲ್ಲಿ ನಾವು ಅವ್ರ ಕಡೆಯಿಂದ ಯಾಕೆ ದಿವ್ಯಾಂಗ ಕಡೆಯಿಂದ ವೈಜ್ಞಾನಿಕ ಕೃಷಿ ಮಾಡಿಸ್ತಾ ಇದೀವಿ ಅಂತಂದ್ರೆ, ಈಗ ಎಲ್ಲಾ ಅವಯವಗಳು ಇದ್ದವ್ರಿಗೂ ಒಂದ್ ಸ್ವಲ್ಪ ಅವೇರ್ನೆಸ್ ಬರ್ಲಿ ಅಂತೇಳಿ ಅದಕ್ಕೆ ಅವ್ರ ಕಡೆ ಮಾಡಿಸ್ತಾ ಇದ್ದಾರೆ. ಈಗ ಸಾಕಷ್ಟು ಮಷಿನ್ಗಳನ್ನ ತಾವು ಅಭಿವೃದ್ಧಿ ಮಾಡಿದ್ದೀರಿ ರೈತರ ಸಲುವಾಗಿ, ಅವರ ಒಂದು ಕೃಷಿ ಬದುಕು ಸರಳ ಆಗಲಿ, ಮತ್ತ ಅವರಿಗೆ ಸಾಕಷ್ಟು ಈ ಕೂಲಿ ಸಮಸ್ಯೆ ಇರಬಹುದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿರಬಹುದು ಅದರಿಂದ ಮುಕ್ತಿ ಹೊಂದಿ ಅವರು ತಮ್ಮದೇ ಒಂದು ಸ್ವಾವಲಂಬಿ ಕೃಷಿಯನ್ನು ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ದೃಷ್ಟಿ ಇಟ್ಕೊಂಡು ತಾವು ಸಾಕಷ್ಟು ಮಷಿನ್ಗಳನ್ನು ಮಾಡಿದ್ದೀರಿ. ಯಾವ್ಯಾವ ಮಷಿನ್ಗಳನ್ನು ಮಾಡಿದ್ದೀರಿ, ಹೆಂಗ ರೈತರು ಅದನ್ನ ಉಪಯೋಗ ತೊಳ್ತಾ ಇದ್ದಾರೆ ಹೇಳ್ತೀರಿ? ಈಗ ಮೊದಲನೇದಾಗಿ ಸೋಲಾರ್ ಪವರ್ ಮಲ್ಟಿ ಟಾಸ್ಕಿಂಗ್ ಡಿವೈಸ್ ಅಂತ ಮಾಡಿದ್ದೀವಿ. ಅಂದ್ರೆ ಸೋಲಾರ್ ಆಧಾರಿತದಿಂದ ಹಲವಾರು ರೀತಿ ಕೆಲಸ ಮಾಡಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಒಂದ್ ಸರ್ತೆ ನಾವು ಚಾರ್ಜ್ ಮಾಡಿದ್ರೆ ಆ ಚಾರ್ಜ್ ಇಂದ ನಾವು ಎಡಿ ಹೊಡಿಬಹುದು, ಆಮೇಲೆ ಹರಗಬಹುದು, ಸ್ಪ್ರೇ ಮಾಡಬಹುದು, ನಿಪ್ಪಿಂಗ್ ಮಾಡಬಹುದು, ಆಮೇಲೆ ಒಂದು ಸ್ಮಾಲ್ ಟ್ರಾಲಿ ಇದೆ ಅದಕ್ಕೆ ಆ ಟ್ರಾಲಿ ಮೆಟೀರಿಯಲ್ ಕ್ಯಾರಿ ಮಾಡಬಹುದು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ. ಇಷ್ಟೆಲ್ಲ ಇದು ಕೆಲಸ ಮಾಡ್ತೈತಿ. ಇದನ್ನ ನಾವು ಇನ್ನೊಂದು ಟ್ರ್ಯಾಕ್ಟರ್ ಸ್ಮಾಲ್ ಟ್ರ್ಯಾಕ್ಟರ್ನು ಬಂದಾವ ಈಗ, ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಸ್ಮಾಲ್ ರೈತರು ಇರ್ತಾರೆ, ಸ್ಮಾಲ್ ರೈತರು ಈಗ ಒಂದು ಸಣ್ಣ ಟ್ರ್ಯಾಕ್ಟರ್ ತಗೊಂಡ್ರು ಕೂಡ ಅದಕ್ಕೆ ಫಿವಿಲ್ ಹಾಕ್ಬೇಕು, ಫಿವಿಲ್ ಹಾಕ್ಬೇಕು, ಹೊಲದಾಗ ಎಲ್ಲ ಆಕ್ಟಿವಿಟಿ ಕೆಲಸ ಮಾಡ್ತಾರೆ. ಆಮೇಲೆ ಏನು ಕೆಲಸ ಇಲ್ಲದೆ ಇರುವಾಗ ಯಾವಾಗ ಟ್ರ್ಯಾಕ್ಟರ್ದು ಏನು ಉಪಯೋಗ ಇಲ್ಲ ಅವಾಗ ನಮ್ದು ಇದು ಸೋಲಾರ್ ಪವರ್ ಮಲ್ಟಿ ಟಾಸ್ಕ್ ಡಿವೈಸ್ ಏನ್ ಕೆಲಸ ಮಾಡ್ತಂದ್ರೆ, ಹೊಲದಲ್ಲಿ ಎಲ್ಲ ಕೆಲಸ ಇಲ್ಲಾರ್ದಾಗ ಕಾಲೇ ನಿಂದ್ರಿಸಿದ್ರು ಕೂಡ ಅದು ಎನರ್ಜಿ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡ್ಕೋತೀವಿ, ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತಾರೆ. ಅದನ್ನ ನಾವು ಮನೆಗೆ ಲೈಟಿಂಗ್ ಪರ್ಪಸ್, ಮನೆಗೆ ಎದಕ್ಕೆ ಬೇಕಾದ್ರೆ ಬಳಸ್ಕೋಬಹುದು, ಅದಕ್ಕೂ ಯೂಸ್ ಆಗ್ತದೆ. ಅಂದ್ರೆ ಇದು ಖಾಲಿ ಇದ್ರೂ ಕೆಲಸ ಮಾಡ್ತೈತಿ. ಆಮೇಲೆ ಉಳಿದ ಟೈಮ್ದಾಗ ಇದಕ್ಕೆ ಯಾವ್ಯಾವ ಡಿವೈಸ್ ಕನೆಕ್ಟ್ ಮಾಡ್ಕೋಬಹುದು, ನೀವು ಬಿತ್ತೂದ್ ಕನೆಕ್ಟ್ ಮಾಡ್ಕೋಬಹುದು, ಹರಗೂದ್ ಕನೆಕ್ಟ್ ಮಾಡ್ಕೋಬಹುದು, ಟ್ರಾಲಿ ಕನೆಕ್ಟ್ ಮಾಡ್ಕೋಬಹುದು, ಸ್ಪ್ರೇ ಕನೆಕ್ಟ್ ಮಾಡ್ಕೋಬಹುದು. ಆಮೇಲೆ ಈಗ ಒಂದು ಎರಡು ಎತ್ತು ಏನ್ ಕೆಲಸ ಮಾಡ್ತಾವ ಆ ಎರಡು ಎತ್ತಿಂದ ಕೆಲಸ ಮಾಡ್ತೈತಿ. ಇದಕ್ಕೆ RKVY ರಫ್ತಾರ್ ಸ್ಕೀಮ್ ದಿಂದ ಫ್ರೀ ಸೀಡ್ ಸ್ಟೇಜ್ ಗ್ರಾಂಟ್ ಕೂಡ ಕೊಟ್ಟಿದ್ದಾರೆ. ಆ ಗ್ರಾಂಟ್ ದಿಂದಾನೆ ನಾವು ಇದನ್ನ ಡೆವಲಪ್ ಮಾಡಿದ್ದೀವಿ. ಈಗ ಇದರಲ್ಲೇ ಇನ್ನೂ ಹಲವಾರು ಇಂಪ್ಲಿಮೆಂಟ್ಸ್ ಗಳು, ಒಟ್ಟು ಟೋಟಲ್ ಮುಂದೆ ಮಾಡ ಇನ್ನೊಂದು 6 ಇಂಪ್ಲಿಮೆಂಟ್ಸ್ ಮಾಡಬೇಕಾಗಿದೆ. ಅಂದ್ರೆ ಈಗ ಸೋಯಿಂಗ್ ಬಿತ್ತೂದ್ ಮಾಡಬೇಕಾಗಿದೆ. ಬಿತ್ತೂದಂದ್ರೆ ಪ್ರೆಸಿಷನ್ ಸರ್, ನಾವು ಡಿಸ್ಟೆನ್ಸ್ ಇಲ್ಲೇ ಸೆಟ್ ಮಾಡಿಬಿಡುದು, ಎಷ್ಟು ಡಿಸ್ಟೆನ್ಸ್ ಕಾಳು ಬಿಡಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಬಿಡಬೇಕು, ಎಷ್ಟು ಡೆಪ್ತ್ ಬಿಡಬೇಕು. ಅಂದ್ರೆ ಎಲ್ಲ ಸೆನ್ಸರ್ ಆಧಾರಿತ ಮೇಲೆ ಕೆಲಸ ಮಾಡ್ತೈತೆ. ಇನ್ ಫ್ಯೂಚರ್ ಇರೋದೇ ಸೆನ್ಸರ್ ಟೆಕ್ನಾಲಜಿ. ಯಾಕಂದ್ರೆ ಇಲ್ಲ ಟೆಕ್ನಾಲಜಿ ಇಷ್ಟು ಫಾಸ್ಟ್ ಅದಲ್ರಿ. ಈಗ ಏನಾಗ್ತದೆ, ನಾವು ಬರೇ ಮಾತು ಎತ್ತಿದ್ರೆ ಬೇರೆ ಕಂಟ್ರಿ ಇಸ್ರೇಲ್ ಅಂತೀವಿ, ಜಪಾನ್ ಅಂತೀವಿ, ಇದು ಅಂತೀವಿ. ಬಟ್ ಹಂಗೆ ವೈಜ್ಞಾನಿಕ ನೋಡಿದ್ರೆ ನಮ್ಮ ಇಂಡಿಯಾ ಯಾವತ್ತೂ ಮುಂದೈತಿ. ನಮ್ಮ ಇಂಡಿಯಾದ ಸಾಕಷ್ಟು ತಂತ್ರಜ್ಞಾನ ಐತಿ. ಬಟ್ ಅದೇನೋ ಅಂತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ. ನಮ್ಮಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಬೇರೆ ಟೆಕ್ನಾಲಜಿಗೆ ನಾವು ಮಾರು ಹೋಗ್ತೀವಿ. ಅದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಬೇಕಾದಂಥ ಟೆಕ್ನಾಲಜಿ ನಾವು ಡೆವಲಪ್ ಮಾಡ್ಕೋಬಹುದು. ಆಮೇಲೆ ನಮ್ಮಲ್ಲಿ ಸಾಕಷ್ಟು ರಿಸೋರ್ಸ್ ಐತೆ. ನಮ್ಮಲ್ಲಿ ಇರ್ತಕ್ಕಂಥ ರಿಸೋರ್ಸ್ ಬೇರೆ ಕಂಟ್ರಿಯವರಲ್ಲಿಲ್ಲ. ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಸಾಯಿಲ್ ಸ್ಟ್ಯಾಂಡರ್ಡ್ ಇದೆ, ಪ್ರತಿ 200 ಕಿಲೋಮೀಟರ್ಗೆ ವೆದರ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ, ಸಾಕಷ್ಟು ಬೆಳಿಬಹುದು ನಾವು. ಬಟ್ ನಮಗೆ ಬರೇ ಸಿಂಪಲ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ರಿಕ್ವೈರ್ಮೆಂಟ್ ಐತಿ. ಅದನ್ನ ನಾವು ನಮ್ಮ ಸಂಸ್ಥೆ ಮುಖಾಂತರ ರೈತರಿಗೆ ಮಾಡಿಕೊಡ್ತಾ ಇದ್ದೀವಿ. ಈಗ ನೋಡ್ರಿ, ತಾವು ಹೇಳಿದ್ರಲ್ಲ ಈಗ ಸೋಲಾರ್ ಪವರ್ಡ್ ಮಲ್ಟಿ ಟಾಸ್ಕಿಂಗ್ ಡಿವೈಸ್ ಏನದಲ್ಲ, ಇದಕ್ಕೆ ಎಷ್ಟು ಖರ್ಚಾಯ್ತು ನೀವು ತಯಾರು ಮಾಡಬೇಕಾದ್ರೆ? ನಮಗೆ ಸದ್ಯ ಫ್ರೀ ಸಿಸೇಜ್ ಫಂಡ್ ಅಲ್ಲಿ 5 ಲ್ಯಾಕ್ಸ್ ಗ್ರಾಂಟ್ ಕೊಟ್ಟಿದ್ರು. ಆ ಗ್ರಾಂಟ್ ಅಲ್ಲೇ ನಾವು ಅದನ್ನ ತಗೊಂಡಿದ್ದೀವಿ. ಇದನ್ನ ಟೋಟಲ್ ಒಂದ್ ಮಷಿನ್ ಕಾಸ್ಟ್ ನಮಗೆ ರೆಡಿ ಮಾಡ್ಲಿಕ್ಕೆ ಇಲ್ಲಿ ತನಕ ಒಂದ್ 1,80,000 ರೂಪೀಸ್ ಬರ್ತೈತಿ ಆಲ್ ಇಂಪ್ಲಿಮೆಂಟ್ಸ್ ಅದೆಲ್ಲ. ಬಟ್ ಇದು ನಾವು ಒಂದೇ ಮಾಡಿದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತೈತಿ ಫಸ್ಟ್ ಇಂಪ್ಲಿಮೆಂಟ್, ಯಾಕಂದ್ರೆ R&D ಎಲ್ಲ ಇರ್ತಾವು. ನಮ್ದು ಮೇನ್ ಪ್ಲಾನ್ ಇರ್ತಾರೆ ಅಪ್ ಟು 1-1.5 ಲ್ಯಾಕ್ ದಾಗ ಎಲ್ಲ ಇಂಪ್ಲಿಮೆಂಟ್ ಸಮೇತ ಸೇರಿ ರೈತರಿಗೆ ಶೂ ಆಗಿ ಮಾಡ್ಬೇಕು ಅನ್ನೋದೊಂದು ಉದ್ದೇಶ ಐತಿ. ಇದಲ್ಲದೆ ಮತ್ತೆ ಬೇರೆ ಬೇರೆ ಮಷಿನ್ಗಳನ್ನು ಕೂಡ ತಾವು ಮಾಡಿರಿ? ಹಾ ಸರ್, ಇನ್ನೊಂದು ಸಿಕ್ವೆನ್ಸಿಯಲ್ ಟೈಮರ್ ಅಂತ ಹೇಳಿ ಮಾಡಿದೆ. ಅದು ಯಾವ ತರ ಕೆಲಸ ಮಾಡ್ತೀವಿ, ಈಗ ರೈತರು ಈಗ ಹೊಲದಲ್ಲಿ ಈಗ ಒಂದು ಬೆಳೆಗೆ ನೀರು ಹಾಯಿಸಬೇಕಾಗಿರ್ತೈತಿ, ನಿಗದಿತ ಪ್ರಮಾಣದಲ್ಲಿ ನೀರು ಹಾಯಿಸಬೇಕು. ಈಗ ನಾನು 1 ತಾಸು ನೀರು ಹಾಯಿಸಬೇಕು, ಅವಾಗ ಅವ್ರು ಏನ್ ಮಾಡ್ತಾರೆ, ಈಗ ಆಟೋ ಸ್ಟಾರ್ಟರ್ ಬಂದವ್, ಎಲ್ಲರೂ ಆಟೋ ಸ್ಟಾರ್ಟರ್ ಹಾಕ್ತಾರೆ. ಬಟ್ ಆ ಆಟೋ ಸ್ಟಾರ್ಟರ್ ಏನ್ ಕೆಲಸ ಮಾಡ್ತೈತಿ, ಕರೆಂಟ್ ಬಂದಾಗ ಆನ್ ಮಾಡ್ತೈತಿ, ಕರೆಂಟ್ ಹೋದಾಗ ಆಫ್ ಮಾಡ್ತೈತಿ ಅಷ್ಟೇ. ಆಗ ರೈತರಿಗೆ ಬೇಕಾಗಿದ್ದು, ನಾನು 1 ತಾಸು ನೀರು ಬೇಕಾದ್ರೆ 1 ತಾಸು ಆನ್ ಮಾಡಿ ಆಫ್ ಮಾಡಿಬಿಡ್ಬೇಕಾದ ಮೋಟರ್. ಅವಾಗ ಏನಾಗ್ತೈತಿ, ಇದು ಸಿಕ್ವೆನ್ಸಿಯಲ್ ಟೈಮರ್ ಹಾಕಿದಾಗ 1 ತಾಸು ಅಂದಾಗ 1 ತಾಸು ನೀರು ಬಿಡ್ತೈತಿ, ಮ್ಯಾಲ 1 ಮಿನಿಟ್ ಹೆಚ್ಚಿಗೆ ಬಿಡಲ್ಲ, 1 ಮಿನಿಟ್ ಕಡಿಮೆ ಬಿಡಲ್ಲ. ಆಮೇಲೆ ಇದ್ರದ್ದು ಇನ್ನೊಂದು ಏನು ವಿಶೇಷತೆ ಅಂತಂದ್ರೆ, ಈಗ ಕರೆಂಟ್ ಬಂತು, ಸಿಕ್ವೆನ್ಸಿಯಲ್ ಟೈಮರ್ ಮೇಲೆ ಆನ್ ಆಯ್ತು ಮೋಟರ್, ಒಂದು 15 ನಿಮಿಷ ರನ್ ಆಯ್ತು, ಆಮೇಲೆ ಕರೆಂಟ್ ಹೋಯ್ತು. ಕರೆಂಟ್ ಹೋಗಿ ಮುಂದೆ 1/2 ತಾಸು ಬಿಟ್ಟು ಕರೆಂಟ್ ಬರ್ತೈತಿ. ಅವಾಗ ಏನ್ ಮಾಡ್ತೈತಿ, 15 ನಿಮಿಷ ರನ್ ಆಗಿರ್ತದಲ್ಲ, ಉಳಿದಿರೋ 45 ಮಿನಿಟ್ಸ್ ರನ್ ಮಾಡಿ ಆಫ್ ಮಾಡಿಬಿಡ್ತೈತಿ. ಇದ್ರದ್ದು ವಿಶೇಷತೆ ಐತದ ಅಂದ್ರ, ನಿಖರವಾಗಿ ನೀರು ಉಣಸ್ಲಾಕ ಇದು ಬಹಳ ಅನುಕೂಲ ಆಗ್ತೈತಿ. ಈಗ ನಾವು 1 ತಾಸು ಬಿಡ್ಬೇಕಂದ್ರೆ ಅಷ್ಟೇ ಅದು ಬಿಡ್ತದ, ಅಷ್ಟೇ ಬಿಡ್ತದ, ಎಷ್ಟು ಸರ್ತಾರೆ ಕರೆಂಟ್ ಹೋಗಿ. ಈ ಟಾಸ್ಕ್ ರಿಪೀಟ್ ಆಗ್ಬೇಕಾದ್ರೆ ಅಪ್ ಟು 24 ಅವರ್ಸ್, 24 ಗಂಟೆ ಆದ್ಮೇಲೆ ಈ ಟಾಸ್ಕ್ ರಿಪೀಟ್ ಆಗ್ತೈತಿ. ಇದು ಆಮೇಲೆ ನಾವು ಹೆಚ್ಚಾಗಿ ಕಡಿಮೆ ಮಾಡ್ಕೋಬಹುದು, ಟೈಮ್ ಸೆಟ್ಟಿಂಗ್ ಹೆಚ್ಚಿಗೆ ಇಡ್ಬೋದು, ಕಡಿಮೆ ಇಡ್ಬೋದು, ಆ ತರ ಎಲ್ಲ ಸೆಟ್ ಮಾಡಿಬಿಟ್ರೆ ಅಂದ್ರೆ ಸ್ವಯಂಚಾಲಿತ ಅದ್ರ ಪಡೆ ಅದು ಕೆಲಸ ಮಾಡ್ತೈತಿ. ನಾವು ಮೈಂಡ್ನಾಗ ಏನು ಯಾವ ಬೆಳೆ ಎಷ್ಟು ಬಿಡ್ಬೇಕು ಅನ್ಕೊಂಡಿರ್ತೀವಿ, ಎಷ್ಟು ರಿಕ್ವೈರ್ಮೆಂಟ್ ಅನ್ಕೊಂಡಿರ್ತೀವಲ್ಲ, ಅದ್ರ ಇದ್ರಲ್ಲಿ ನಾವು ಸೆಟ್ ಮಾಡಿಬಿಟ್ರೆ ಆ ತರ ಕೆಲಸ ಮಾಡ್ತೈತಿ. ಅದು ಕೆಲಸ ಮಾಡುವಾಗ ಸಹಿತ ನಾವು ಹೆಚ್ಚು ಕಡಿಮೆ ಮಾಡಬಹುದು, ಟೈಮ್ ಮಾಡಬಹುದು, ಮಾಡಬಹುದು. ಬಹಳ ಅನುಕೂಲ ಆದಂತಹ ಒಂದು ಮಷಿನ್ ಇದು ನಮ್ಮ ರೈತರಿಗೆ. ಯಾಕಂತಂದ್ರೆ 10 ಸಲ ಕರೆಂಟ್ ಹೋಗುವಂತ ಒಂದು ಸಂದರ್ಭ ಇದ್ದಾಗ ಮತ್ತೆ ಇದು 1 ಸಲ ಹಚ್ಚಿ ಬಿಟ್ರೆ ನಿಶ್ಚಿಂತ ಆಗ್ಬಿಡ್ತದೆ. ಆಮೇಲೆ ಇದ್ರಲ್ಲಿ ಇನ್ನೊಂದ್ ಏನ್ ವಿಶೇಷತೆ ಅಂತಂದ್ರೆ, ಕರೆಂಟ್ ಹೆಚ್ಚಾಗಿ ಕಡಿಮೆ ಇರ್ತೈತಿ. ಆಮೇಲೆ ಜ್ಯೂಸ್ ಕರೆಂಟ್ ಅಂತ ಕೊಡ್ತಾರ, ಅಂದ್ರೆ ಒಂದ ಲೈನ್ದಾಗೆ ಡಿವೈಡ್ ಮಾಡಿ 2 ಲೈನ್ ಬರ್ತಾವ. ಲೈನ್ ಎರರ್ ಇತ್ತಂದ್ರೆ ಅದು ಮೋಟರ್ ಆನ್ ಮಾಡಕ್ ಬಿಡಲ್ಲ, ಎರರ್ ತೋರಿಸ್ತೈತಿ, ಅಂದ್ರೆ ಮೋಟರ್ಗೆ ಪ್ರೊಟೆಕ್ಷನ್ ಮಾಡ್ತೈತಿ. ಆಮೇಲೆ ಇದ್ರ ನಂತರ ಬೋರ್ವೆಲ್ ಸ್ಕ್ಯಾನರ್ ಅಂತ ಒಂದು ಡಿವೈಸ್ ಮಾಡಿದೆ. ಇದು 2015 ರಾಷ್ಟ್ರಪತಿಯವರ ಕಡೆಯಿಂದನು ಅವಾರ್ಡ್ ಸಿಗ್ತದೆ. ರೈತರು ಒಂದು ಹೊಸದಾಗಿ ಏನು ಕೊಳವೆ ಬಾವಿ ಏನು ಕೊರಿತಾರಲ್ರಿ, ರೈತರು ಏನ್ ಮಾಡ್ಬಿಡ್ತಾರ, ಬೋರ್ ಕೊರ್ಸಿದಾಗ 2-3 ಇಂಚ ನೀರು ಬಂದ ಅಂತ ಹೇಳಿ ಹೋಗಿರ್ತಾರ ಅವರು. ಅದನ್ನೇ ನಂಬ್ಕೊಂಡು ಅವ್ರು ಏನ್ ಮಾಡ್ತಾರ, ಹೈಯರ್ ಕೆಪಾಸಿಟಿ ತಂದು ಮೋಟರ್ ಬಿಡ್ತಾರ. ಮೋಟರ್ ಬಿಟ್ಟಿಂದ ಮುಂದೆ ಒಂದು 15 ದಿವಸ ತಿಂಗಳ ನಡೆದು ಬಂದ್ ಆಗ್ಬಿಡ್ತೈತಿ. ಹಿಂಗ್ ಬಂದಾದಾಗ ತುಂಬಾ ಲಾಸ್ ನಷ್ಟ ಅನುಭವಿಸ್ತಾರ ರೈತರು. ಇದನ್ನ ನಾವು ಗಮನದಾಗ ಇಟ್ಕೊಂಡು, ಇದು ನಮಗಾದಂತ ಅನುಭವನೇ ಫಸ್ಟ್ ನಮ್ಮ ಜಮೀನಲ್ಲಿ, ಅವಾಗ ನಾವು ಏನ್ರ ಒಂದು ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕಂತೇಳಿ ಸಾಕಷ್ಟು ಸೆನ್ಸರ್ ಕ್ಯಾಮ್ರಾ ತಗೊಂಡು ಸ್ಟಾರ್ಟ್ ಮಾಡಿದೇವಿ. ಭೂಮಿ ಒಳಗಡೆ 2 ತರ ಸೋರ್ಸ್ ಇರ್ತೈತಿ, ಸ್ಟಾಕ್ ವಾಟರ್ ಆಮೇಲೆ ರೆಗ್ಯುಲರ್ ಸೋರ್ಸ್ ವಾಟರ್. ಆ ಸ್ಟಾಕ್ ವಾಟರ್ ಒಂದೊಂದು ಬೋರ್ವೆಲ್ 1 ವರ್ಷ ಆದ್ಮೇಲೆ ಖಾಲಿ ಆಗ್ತಿರ್ತಾವ. ಅಂತದ್ ಏನಾಗ್ತೈತಿ, ನಮ್ಮ ಸ್ಕ್ಯಾನರ್ ಆಸ್ ಪರ್ ಅಕ್ವೆಫರ್ ಪ್ರೆಷರ್ ಮೆಜರ್ಮೆಂಟ್ ಮಾಡಿ ಅಲ್ಲಿ ಎಷ್ಟು ವಾಟರ್ ಸೋರ್ಸ್ ಇದೆ, ಅದು ರೆಗ್ಯುಲರ್ ಮೂಮೆಂಟ್ಸ್ ಐತು ಅಥವಾ ಸ್ಟಾಕ್ ಐತು ಅನ್ನೋದ್ರ ಮಾಹಿತಿ ಕೊಡ್ತೈತಿ. ಆ ಮಾಹಿತಿ ಆಧಾರದ ಮೇಲೆ ನಾವು ಎಷ್ಟು HP ಮೋಟರ್ ಬಿಡಬೇಕು, ಎಷ್ಟು ಡೆಪ್ತ್ ಬಿಡಬೇಕು, ಇದು ಸ್ಟಾಕ್ ವಾಟರ್ ಐತು, ಇದು ವಾಟರ್ ಸೋರ್ಸ್ ಯಾವಾಗ ಮುಗಿಬಹುದು, ಆ ರಿಸಲ್ಟ್ ಮೇಲೆ ನಾವು ರಿಪೋರ್ಟ್ ದೇವೆ. ಇದರಲ್ಲಿ ನಾವು ಹೊಸದೇನು ತಿಳ್ಕೊಂಡಿದ್ರೆ, ಈ ಸ್ಕ್ಯಾನರ್ ಮುಖಾಂತರ ತಿಳ್ಕೊಂಡಿದ್ರೆ, ಈ ನಮ್ಮ ವರ್ಷದಲ್ಲಿ ಒಂದು ಹಲವಾರು ಋತುಗಳು ಬದಲಾವಣೆ ಆಗ್ತಿರ್ತಾವ. ಆ ಋತುಗಳು ಬದಲಾವಣೆ ಆದಂಗ ಭೂಮಿಯಲ್ಲಿ ಹರಿತಿರ್ತಕ್ಕಂತ ನೀರಿನ ಡೈರೆಕ್ಷನ್ ಕೂಡ ಬದಲಾವಣೆ ಆಗ್ತೈತಿ. ಈಗ ಬೇಸಿಗೆ ಟೈಮಲ್ಲಿ ಒಂದು ಡೈರೆಕ್ಷನ್ ದಾಗ ಹರಿದ್ರೆ ಮಳೆಗಾಲ ಟೈಮ್ದಾಗ ಒಂದು ಡೈರೆಕ್ಷನ್ ಹರಿತಾವ. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು, ಈಗ ನದಿ ಯಾವ ದಿಕ್ಕಿಗೆ ಹರಿತಾವೋ ಭೂಮಿ ಒಳಗಡೆ ಅದರ ವಿರುದ್ಧ ದಿಕ್ಕಿನಲ್ಲಿ ನೀರು ಹರಿತಿರ್ತೈತಿ. ಅಂದ್ರೆ ನೆಲದೊಳಗೆ ವಿರುದ್ಧ ದಿಕ್ಕಿನೊಳಗೆ ಹರಿತಾ ಇರ್ತದೆ ನೀರು. ಹೌದ್ರಿ, ವಿರುದ್ಧ ದಿಕ್ಕಿನಾಗ ಹರಿತಿರ್ತೈತಿ. ಆಮೇಲೆ ಆ ಋತುಮಾನಗಳ ಬದಲಾವಣೆ ಆದಾಗ ಅದ್ರ ದಿಕ್ಕು ಕೂಡ ಬದಲಾಯಿಸ್ತೈತಿ. ಮಳೆಗಾಲದಾಗ ಹರಿತಕ್ಕಂತ ರೂಟ್ಸ್ ಏನ್ ಇರ್ತಾವಲ್ರಿ ಅವೇ ರೂಟ್ಸ್ ಬೇರೆ ಇರ್ತಾವ, ಬೇಸಿಗೆಲ್ ಹರಿತಕ್ಕಂತ ರೂಟ್ಸ್ ಬೇರೆ ಇರ್ತಾವ. ಈಗ ಈ ಸ್ಕ್ಯಾನರ್ ದಿಂದ ಹೆಂಗ ಅನುಕೂಲ ಆಗ್ತದೆ ಅಂತಂತೀರಿ ಅವ್ರಿಗೆ? ಈಗ ನೋಡ್ರಿ, ಈಗ ಹೊಸದಾಗಿ ಒಂದು ಬೋರ್ ಕೊರ್ಸಿದ್ರು, ಮೋಟ್ರ್ ಬಿಡೋಕಿನ್ನ ಮುಂಚೆ ನಾವು ಸ್ಕ್ಯಾನ್ ಮಾಡ್ತೀವಿ. ಫಸ್ಟ್ ಇದು ಸ್ಟಾಕ್ ವಾಟರ್ ಆಯ್ತು ಅಥವಾ ರೆಗ್ಯುಲರ್ ಸೋರ್ಸ್ ಆಯ್ತು ಅಂತ ಐಡೆಂಟಿಫೈ ಮಾಡ್ತೀವಿ. ಸ್ಟಾಕ್ ವಾಟರ್ ಇತ್ತು ಅಂದ್ರೆ ಇದು ಎಷ್ಟು ದಿವಸ ನಡೀಬಹುದು, ಬಟ್ ಅಲ್ಲಿ ನೀವು ಮೋಟರ್ ಬಿಟ್ಟು ತೆಗೆದಾಗ ಸ್ಟಾಕ್ ವಾಟರ್ ಖಾಲಿ ಆಗುತ್ತಾನೆ, ಸ್ಪೀಡಲ್ಲಿ ಹೋಗಿತೈತೆ. ಸ್ಟಾಕ್ ವಾಟರ್ ಖಾಲಿ ಆಗಿಂದ ಡ್ರಾಪ್ ವಾಟರ್ ಸೋರ್ಸ್ ಇರ್ತಿತ್ತಲ್ಲ, ಆ ಬರೋ ಸೋರ್ಸಿಗೂ ಆಮೇಲೆ ಈ ಮೋಟರ್ ಕೆಪಾಸಿಟಿಗೂ ಮ್ಯಾಚ್ ಆಗಲ್ಲ. ಅದು ನೀರು ಕಡಿಮೆ ಆದ್ಮೇಲೆ ಇನ್ನೊಂದ್ಸರ್ತಿ ನಾವು ಸ್ಕ್ಯಾನ್ ಮಾಡಿ ಆ ಬರೋ ಡ್ರಾಪ್ ವಾಟರ್ ಸೋರ್ಸ್ ಪರ್ಸೆಂಟೇಜ್ ಎಷ್ಟೈತಿ, ಅದಕ್ಕೆ ಅನುಗುಣವಾದಂಗೆ ಎಷ್ಟು ಎಚ್ ಪಿ ಮೋಟರ್ ಬಿಡ್ಬೇಕು ಅನ್ನೋದು ಹೇಳ್ತೀವಿ ಅಂತೇಳಿ ಹಿಂಗೆ ಸಜೆಷನ್ ಕೊಟ್ಟಾಗ ಇಷ್ಟೆಲ್ಲ ಲಾಸ್ ಆಗೋದಕ್ಕಿಂತ ಮುಂಚೆನೆ ಈ ತರ ಮಾಹಿತಿ ಕೊಟ್ರೆ ಆ ಲಾಸ್ನ ಬರ್ಡನ್ ಕೂಡ ಕಡಿಮೆ ಮಾಡಬಹುದು ರೈತರಿ. ಅಂದ್ರೆ ಮೂಲ ಎಲ್ಲದ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗ್ತದೆ ಈ ಸ್ಕ್ಯಾನರ್ ದಿಂದ. ಏನೇನ್ ಇರ್ತದ್ರಿ ಈ ಸ್ಕ್ಯಾನರ್ ದೊಳಗ? ಈ ಸ್ಕ್ಯಾನರ್ ದೊಳಗೆ ನೋಡ್ರಿ, ವಾಟರ್ ದು ಪ್ರೆಷರ್ ಚೆಕ್ ಮಾಡ್ತೀವಿ, ಆಮೇಲೆ ವಾಟರ್ ಫ್ಲೋ ಆಫ್ ಡೈರೆಕ್ಷನ್ ಚೆಕ್ ಮಾಡ್ತೀವಿ, ವಾಟರ್ ದು ಟೆಂಪರೇಚರ್ ಚೆಕ್ ಮಾಡ್ತೀವಿ, ಬೋರ್ವೆಲ್ ಡೆಪ್ತ್ ಚೆಕ್ ಮಾಡ್ತೀವಿ, ಆಮೇಲೆ ನಂಬರ್ ಆಫ್ ಸೋರ್ಸಸ್ ಕೌಂಟ್ ಮಾಡ್ತೀವಿ, ಆಮೇಲೆ ಯಾವ್ಯಾವ ಡೈರೆಕ್ಷನ್ ದಿಕ್ಕನಾಗ ನೀರು ಬರಾತೈತಿ, ನಾರ್ತ್ ಇಂದ ಬರಾತದೋ ಸೌತ್ ಸೈಡ್ ಇಂದ ಬರಾತದೋ, ಇದನ್ನ ಐಡೆಂಟಿಫೈ ಮಾಡ್ತೀವಿ. ಯಾಕಂದ್ರೆ ಇದು ದಿಕ್ ಬಹಳ ಇಂಪಾರ್ಟೆಂಟ್. ಯಾಕೆ ನಾವು ದಿಕ್ ಇಂಪಾರ್ಟೆಂಟ್ ಅಂತಂದಾಗ, ಈಗ ನಾವು ಮಳೆಗಾಲದಾಗ ರೇನ್ ವಾಟರ್ ಹಾರ್ವೆಸ್ಟ್ ಮಾಡ್ತೀವಿ, ಪಿಟ್ ತೆಗೆಸ್ತೀವಿ, ಎಲ್ಲಿ ನಾವು ನೀರು ತರಬಿದ್ರೆ ನಮ್ಮ ಬೋರ್ವೆಲ್ ರೀಚಾರ್ಜ್ ಆಗ್ತದ ಅನ್ನೋದು ಇದ್ರ ಮುಖಾಂತರ ಮಾಹಿತಿ ಸಿಗ್ತೈತಿ. ಇಲ್ಲಿವರೆಗೆ ನಾವು ಒಂದು 300-400 ಬೋರ್ವೆಲ್ ಸ್ಕ್ಯಾನ್ ಮಾಡಿದೀವಿ. ಈಗ ತಾವು ಇದಲ್ಲದೆ ಈ ಸೋಲಾರ್ ಲೈಟ್ ರ್ಯಾಪ್ ಏನು ಅಂತೀವಿ ಅದನ್ನು ಕೂಡ ಮಾಡಿರಿ, ಅದ್ರ ಜೊತೆಗೆ ಕಡಲೆ ತೊಗರಿ ಒಳಗ ಕುಡಿಚಿಟ್ಟು ಅಂತ ಒಂದು ಉಪಕರಣ ಕೂಡ ಮಾಡಿರಿ, ಆಮೇಲೆ ಮೀನಿಗೆ ಒಂದು ಆಹಾರ ಕೊಡುವಂತ ಒಂದು ಸಾಧನ ಅದನ್ನು ಕೂಡ ಮಾಡಿರಿ, ನೀರಾವರಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಮಾಡಿರಿ. ಈಗ ಸೋಲಾರ್ ಟ್ರ್ಯಾಪ್ ಅಂತ ತಕ್ಷಣ ನಾನು ಫಸ್ಟ್ ಏನ್ ಮಾಡುದು, ಬರ್ಡ್ ರಿಪ್ಲೇರ್ ಅಂತ ಒಂದು ಡಿವೈಸ್ ಮಾಡಿದೀವಿ. ಬರ್ಡ್ ರಿಪ್ಲೇರ್ ಏನ್ ಕೆಲಸ ಮಾಡ್ತಂದ್ರೆ, ಹಾರ್ಟಿಕಲ್ಚರ್ ಕ್ರಾಪ್ಸ್ ಬರ್ಡ್ಸ್ ಬರ್ತಾವಲ್ಲ ಬೆಳಿಗ್ಗೆ ಮತ್ತು ಸಾಯಂಕಾಲ, ಅದನ್ನ ಕಂಟ್ರೋಲ್ ಮಾಡ್ಲಕ್ಕ ಅದು ಬರ್ಡ್ಸ್ ರಿಪ್ಲೆಂಟ್ ಡೆವಲಪ್ ಮಾಡಿದೀವಿ. ಅದಕ್ಕೆ ನಬಾರ್ಡ್ ಸಹಾಯ ಕೂಡ ಸಿಕ್ಕಿತ್ತು. ಅದೇ ಡಿವೈಸ್ ಅಲ್ಲಿ ನಾವ್ ಏನ್ ಮಾಡಿದೀವಿ, ಸೋಲಾರ್ ಸೆನ್ಸರ್ ಟ್ರ್ಯಾಪ್ ಆಡ್ ಮಾಡಿದೀವಿ. ಅದು ಒಂದೇ ಡಿವೈಸ್ ಮಲ್ಟಿ ಟಾಸ್ಕ್ ವರ್ಕ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಸೋಲಾರ್ ಪವರ್ ನಿಪ್ಪಿಂಗ್ ಮಷಿನ್, ಇದು ನಿಪ್ಪಿಂಗ್ ಮಷಿನ್ ಕೂಡ ಏನಂದ್ರೆ ಸಾಕಷ್ಟು ಈ ಕಡಲೆಯಲ್ಲಿ ಒಂದು ಸಮಸ್ಯೆ ಇತ್ತು. ಯಾಕಂದ್ರೆ ಕಡಲೆ ಬೆಳೆ ಸಣ್ಣದು, ಕೂತ್ಕೊಂಡು ಕುಡಿಚುಟೋದು, ಕೂತ್ಕೊಂಡು ಮುಂದೆ ಹೋಗೋದಂದ್ರೆ ತುಂಬಾ ಕಷ್ಟ. ಹೌದಲ್ಲ, ಅದಕ್ಕೆ ನಾವೇನ್ ಮಾಡಿದೇವಿ, ಕಡಲೆ ಕುಡಿಚುಟೋದು ಒಂದು ಸೋಲಾರ್ ಆಧಾರಿತ ಏನಾದ್ರು ಮಾಡ್ಬೇಕಂತ ಹೇಳಿ ಒಂದು 3 ವರ್ಷದಿಂದ ಹಿಂದೆ ಸ್ಟಾರ್ಟ್ ಮಾಡಿದೀವಿ. ಸಕ್ಸಸ್ ಆಗಿಂದ ಇವನ್ನ ಧಾರವಾಡ, ಬೆಳಗಾವಿ ಎಲ್ಲಾ ಕೃಷಿ ಇಲಾಖೆಗಳಿಗೆ ಕೂಡ ಅದನ್ನ ಸಪ್ಲೈ ಮಾಡಿದೀವಿ. ಆಮೇಲೆ ಸಾಕಷ್ಟು ಎಲ್ಲಾ ಕೆವಿಕೆಗಳು ಕೂಡ ಅದನ್ನ ಬಳಸ್ತಾ ಇದ್ದಾರೆ ಇಲ್ಲಿವರು. ಆಮೇಲೆ ಒಂದು ಮಷೀನ್ ಇಂದ ಪರ್ ಡೇ ಸೀಸನ್ ಅಲ್ಲಿ ರೈತರು ಕೂಡ 3 ಎಕರೆ ಕಡ್ಲಿ ಪಲ್ಲೆ ಹೊಡಿಬಹುದು. ಆಮೇಲೆ ಸೆನ್ಸರ್ ಬೇಸ್ಡ್ ವಾಟರ್ ಮ್ಯಾನೇಜ್ಮೆಂಟ್. ಈ ಸೆನ್ಸರ್ ಬೇಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ರೈತರಿಗೆ ನಾರ್ಮಲ್ ಏನ್ ಮಾಡ್ಬಿಡ್ತಾರೆ, ಫ್ಲಡ್ ಇರಿಗೇಷನ್ ಮಾಡ್ತಾರೆ, ಇಲ್ಲ ಡ್ರಿಪ್ ಮಾಡ್ತಾರೆ, ಇಲ್ಲ ಸ್ಪ್ರಿಂಕ್ಲರ್ ಹಾಕ್ತಾರೆ, ಇವು 3 ಮಾಡ್ತಾರೆ. ಬಟ್ ಇವು 3 ಮಾಡಿದ್ರು ಕೂಡ ಯಾವ್ದಕ್ಕೆ ಎಷ್ಟು ಪ್ರಮಾಣ ನೀರು ಬಿಡ್ಬೇಕು ಅನ್ನೋದು ಗುರುತಾಗ ಎಕ್ಸೆಸರಿ ಹಾಕ್ತಾರೆ, ಇಲ್ಲ ಕಡಿಮರೆ ಮಾಡ್ತಾರೆ. ಇವೆರಡು ಮಾಡೋದ್ರಿಂದ ಏನಾಗ್ತೈತಿ, ಸಾಯಿಲ್ ಫರ್ಟಿಲಿಟಿ ಹಾಳಾಗ್ತೈತಿ. ಆಮೇಲೆ ಫರ್ಟಿಲಿಟಿ ಹಾಳಾಯ್ತಂದ್ರೆ ಡಿಸೀಸ್ ಬರಕ್ ಸ್ಟಾರ್ಟ್ ಆಗ್ತೈತಿ, ಪ್ರತಿಯೊಂದನ್ನು ಸಮಸ್ಯೆ. ಯಾಕಂದ್ರೆ ನಾವು ಯಾವಾಗ ಕ್ಯಾಲ್ಕುಲೇಷನ್ದಾಗ ಇರ್ತೀವಿ, ಯಾವಾಗ ಕರೆಕ್ಟ್ ಪ್ರಮಾಣದಾಗ ಇರ್ತೀವಿ, ಅವಾಗ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗ್ತೈತಿ. ಅದು ಆಕ್ಚುಲಿ ನಾವೇ ತಪ್ಪು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನ್ ಮಾಡಿವಿ, ಸೆನ್ಸರ್ ಬೇಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಡಿವೈಸ್ ರೆಡಿ ಮಾಡಿದ್ವಿ, ಇರಿಗೇಷನ್ ಸಿಸ್ಟಮ್. ಇದನ್ನೆಲ್ಲ ನಾವು ಕೆಲವೊಂದಲ್ಲಿ ಅಲ್ಲೇ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ, IFS ಮಾಡೆಲ್ಗಳು ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಅದ್ರ ಜೊತೆಗೆ ಒಂದು ವೆದರ್ ಸ್ಟೇಷನ್ ಬರ್ತೈತಿ. ಈ ವೆದರ್ ಸ್ಟೇಷನ್ ಹತ್ತಂದ್ರೆ ಈ ಸಾಯಿಲ್ ಅಲ್ಲಿ ಮಣ್ಣಿನ ತೇವಾಂಶ ಎಷ್ಟೈತಿ, ಟೆಂಪರೇಚರ್ ಎಷ್ಟೈತಿ, ಆಮೇಲೆ ಸನ್ಲೈಟ್ ಲೈಟ್ ಅಪಾಚರ್ ಎಷ್ಟೈತಿ, ಆಮೇಲೆ ಇಷ್ಟೆಲ್ಲ ಅದನ್ನೇನಾಗ್ತೈತಿ ರೆಕಾರ್ಡ್ ಮಾಡ್ಕೋತಿರ್ತೈತಿ. ಆಮೇಲೆ ನಾವು ಎಷ್ಟು ಟೆಂಪರೇಚರ್ ಇದ್ದಾಗ ಎಷ್ಟು ಪ್ರಮಾಣ ನೀರು ಬಿಡಬೇಕು, ಇದು ಬಹಳ ಇಂಪಾರ್ಟೆಂಟ್. ಹೌದಲ್ಲ, ಇದೇ ವೆದರ್ ಸ್ಟೇಷನ್ ಕೂಡ ನಾವು ಬ್ಲೈಂಡ್ ಫಾರ್ಮಿಂಗ್ ಅಲ್ಲಿ ಯೂಸ್ ಮಾಡಿದ್ದೆ ಅಂದ್ರೂ ಕೂಡ ಆ ವೆದರ್ ಸ್ಟೇಷನ್ ಬಲ್ಲಿ ಮುಂದೆ ನಿಂತ್ರೆ ಅದು ರಿಪೋರ್ಟ್ ಹೇಳ್ಬಿಡೋದು ಧ್ವನಿ ರೂಪದಾಗ, ಇಷ್ಟು ಟೆಂಪರೇಚರ್ ಅದ, ಇಷ್ಟು ಹ್ಯೂಮಿಡಿಟಿ ಅದ, ಆಮೇಲೆ ಇಷ್ಟು ಸನ್ಲೈಟ್ ಅದ, ಇಷ್ಟು ಮಾಯಿಶ್ಚರ್ ಐತಿ, ಇಷ್ಟು ಬಿಡಬೇಕಾಗ್ತದ ಅಂತ ಹೇಳಿ. ಅಂದ್ರೆ ನಾವು ಏನ್ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನ ಕೂಡ ಮಾಡ್ತದ. ಮಾರ್ಗದರ್ಶನ ಕೂಡ ಮಾಡ್ತದೆ. ಈಗ ರೈತರು ಎಷ್ಟರ ಮಟ್ಟಿಗೆ ಇಂತಹ ಮಷೀನ್ಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂತೀರಿ? ಇನ್ನೊಂದು ವಿಷಯ ಹೇಳ್ತೇನೆ, ಇಲ್ಲಿ ಜನ ರೈತರು ಬಳಸೋದು ಬಹಳ ಕಡಿಮೆ. ಎಲ್ಲಾ ತರ ರಿಸೋರ್ಸ್ ನಮ್ಮಲ್ಲಿ ಐತೆ, ರಿಸೋರ್ಸ್ ಐತೆ ತಿಳ್ಕೊಂಡು ಅದ್ರ ಕಡೆ ಗಮನ ಕೊಡಲ್ಲ. ಯಾವಾಗ ರಿಸೋರ್ಸ್ ಕೊರತೆ ಬೀಳ್ತದಲ್ಲ ಅವಾಗ ಅದ್ರ ಬಳಸಬೇಕು ಅನ್ನೋದು ನಾಲೆಜ್ ಬರ್ತದೆ. ಅದೊಂದು ಸೆನ್ಸರ್ ಇಟ್ಕೊಂಡ್ರೆ ಸಾಕು ಸರ್, ಅದ್ರ ಕಾಸ್ಟು ಇಲ್ಲ. ಒಂದು ಹೈಟೆಕ್ ಟಾರ್ಚ್ ಕಿಮ್ಮತ್ ಏನಿರ್ತದಲ್ಲ ಅಷ್ಟೇ ಇರ್ತೈತೆ. ಈಗ ಇಷ್ಟೆಲ್ಲ ನೀವು ಮಷಿನ್ಗಳನ್ನ ವಿನ್ಯಾಸ ಮಾಡಿರಿ, ಬಹಳಷ್ಟು ನಿಖರವಾದಂತಹ ಒಂದು ಕೃಷಿ ಮಾಡೋದಕ್ಕೆ ಅನುಕೂಲ ಕಲ್ಪಿಸುವಂತಹ ಒಂದು ಸಾಧನಗಳು ಅಂತ ಹೇಳಿ ಹೇಳ್ಬೋದು. ನಮ್ಮ ರೈತರ ಸಮಸ್ಯೆಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ನಡೆದಾವ. ನಾವು ಇವತ್ತಿನ ದಿವಸ ನೋಡಿದ್ರೆ ರೈತರ ಸಮಸ್ಯೆಗಳು ದಿನ ಹೆಚ್ಚಾಗ್ತಾನೆ ಇರ್ತಾವ. ಇಂಥ ಒಂದು ಸಂದರ್ಭದೊಳಗೆ ನೀವು ಹೆಂಗ ಈಗ ಒಂದು ಮಷೀನ್ ಹೊಸದು ಮಾಡಬೇಕು ಅನ್ನುವಂತಹ ವಿಚಾರ ಬರಬೇಕು ಅಂತಂದ್ರೆ ನಿಮಗೆ ರೈತರ ಒಂದು ಇವತ್ತಿನ ಪರಿಸ್ಥಿತಿ ಅಥವಾ ಮುಂದಿನ ಪರಿಸ್ಥಿತಿ ಏನ್ ಆಗಬಹುದು ಅನ್ನೋದ್ರ ಬಗ್ಗೆ ನಿಮ್ದೇ ಆದಂತಹ ಒಂದು ಅನುಭವಗಳು ಕೂಡ ಬೇಕಾಗ್ತಾವ ನಿಮಗೆ. ಯಾವ ರೀತಿ ಅದನ್ನ ನೀವು ನೋಡ್ರಿ, ರೈತರು ಈಗ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದೇದು ಈಗ ಸಾಕಷ್ಟು ಸಾಯಿಲ್ ಕೂಡ ವಾಟರ್ ಮಿಸ್ಮ್ಯಾನೇಜ್ಮೆಂಟ್ ಆಗಿ ಸಾಯಿಲು ಕೂಡ ಹಾಳಾಗೈತಿ. ಆಮೇಲೆ ಕೆಲವೊಂದು ಫೆಸ್ಟಿಸೈಡ್ ಯೂಸ್ ಮಾಡ್ತಾರೆ, ಅದರಿಂದ ಸೈಡ್ ಇಫೆಕ್ಟು ಆಗ್ತೈತಿ. ಸಾಕಷ್ಟು ನಾಲೆಜ್ ಕೊರತೆನೂ ಇದೆ. ಆಮೇಲೆ ವಾಟರ್ ಸೋರ್ಸು, ಆಮೇಲೆ ವೈಜ್ಞಾನಿಕ ರೀತಿನೂ ಕೊರತೆ ಇದೆ, ತರಬೇತಿನೂ ಬೇಕಾಗಿದೆ. ಇಂಥವು ಸಾಕಷ್ಟು ಹಲವಾರು ಸಮಸ್ಯೆಗಳದಾವೆ. ಅದಕ್ಕೆ ನಾವೇನು ಮಾಡಾತೀವಿ, ಈಗ ನಾವು ಯಾವುದೋ ಒಂದು ಇನೋವೇಷನ್ ರೈತರಿಗೆ ಸಂಬಂಧಪಟ್ಟದಂಥದ್ದು ಇನೋವೇಷನ್ ಮಾಡಿದ್ರೆ ಸಡನ್ಲಿ ರೈತರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾವೇನು ಮಾಡಿಬಿಡ್ತೀವಿ, ರೈತರಿಗೆ ಫಸ್ಟ್ ಹ್ಯಾಂಡ್ಸ್ ಆನ್ ವರ್ಕ್ಶಾಪ್ ಅಂತ ಮಾಡ್ತೀವಿ. ಅಂದರೆ ರೈತರು ಫೀಲ್ಡಲ್ಲೇ ಹೋಗಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿ ಅದನ್ನು ಅವರು ತಗೊಳ್ಳೋದು ಬೇಡ, ಅದರದ್ದು ಅನುಭವ ಆಗಲಿ, ಅದರಿಂದ ಉಪಯೋಗ ಆಗ್ತಾನೋದು ಅವ್ರಿಗೆ ಗುರುತಾಗಲಿ. ಅದು ಉಪಯೋಗ ಆಗ್ತಾನ ಗುರುತು ಆದ್ಮೇಲೆ ಅವರೇ ಹೇಳ್ತಾರೆ ನಾಲ್ಕು ಮಂದಿಗೆ, ನಮ್ಗೆ ಇದು ಇದು ನೀಡದ, ಇದು ನನಗೆ ಬೇಕಂತ. ಇದೇ ತರನಾಗೆ ನಮ್ಮ ಇನೋವೇಷನ್ ಡೆವಲಪ್ ಆಗಿದ್ದು. ನೆಸೆಸಿಟೀಸ್ ಮದರ್ ಆಫ್ ಇನೋವೇಷನ್ ಅಂತಾರಲ್ರಿ, ಹಂಗೆ ಎಲ್ಲಿ ನೀಡದ ಎಲ್ಲಿ ಅವಶ್ಯಕತೆ ಐತಲ್ಲ ಅಲ್ಲಿ ಟೆಕ್ನಾಲಜಿಗಳು ತಾನೇ ಹೊರಗೆ ಬರ್ತಾವ. ಆದ್ರೆ ಅಷ್ಟೇ ಎಂಜಾಯ್ ಮಾಡ್ಬೇಕು ಅದನ್ನ. ನನಗೆ ಒಂದ್ ರೀತಿ ಆರೋಗ್ಯ ದೃಷ್ಟಿಯಿಂದ ನನಗೆ ಬಿಟ್ಟಿದ್ದು ಸರಿ ಅನಿಸ್ತೈತಿ. ನಂದು ಇಲ್ಲಿ ಆರೋಗ್ಯ ಸುಧಾರಿಸ ಐತಿ, ಆಮೇಲೆ ಇಲ್ಲಿ ರೈತರ ಜೊತೆ ಒಡನಾಟ ಜಾಸ್ತಿ ಆಗೈತಿ. ಈಗ ಎಲ್ಲರೂ ಮಾತು ಎತ್ತಿದ್ರೆ ಇಸ್ರೇಲ್ ಟೆಕ್ನಾಲಜಿ, ಜಪಾನ್ ಟೆಕ್ನಾಲಜಿ, ಹೈಡ್ರೋಫೋನಿಕ್ ಮಾಡ್ತಾರೆ, ಆ ತರ ಬೆಳೀತಾರೆ. ಈಗ ನಾವಿಲ್ಲಿ ಎಲ್ಲ ರಿಸೋರ್ಸ್ ಸೌಕರ್ಯ ಇದ್ದಾಗ ನಾವು ಹೈಡ್ರೋಫೋನಿಕ್ ವಿಚಾರ ಮಾಡ್ತೀವಿ. ನಮಗೆ ಸಿಂಪಲ್ ಟೆಕ್ನಾಲಜಿ ಆದ್ರೆ ಸಾಕು. ಅದಕ್ಕೆ ನಂದೇನು ಬರೋ 5 ವರ್ಷ ನೋಡಿಗೆ ಇಸ್ರೇಲ್ಗಿಂತ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲಿ ರೈತರು ಬಳಸಬೇಕು, ಅವ್ರಿಗಿಂತ ಹೆಚ್ಚಿಗೆ ಬೆಳಿಬೇಕು, ವ್ಯಾಲ್ಯೂ ಅಡಿಷನ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಮಾಡಬೇಕು, ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಆಮೇಲೆ ಅಗ್ರಿಕಲ್ಚರಲ್ಲೇನು ಮುಂದುವರಿದ ಜಿಲ್ಲೆ ಆಗಬೇಕು ಅಂತೇಳಿ ಆ ಉದ್ದೇಶ ಇಟ್ಕೊಂಡು ಬಂದೆ. ಒಳ್ಳೆಯದು ಗಿರೀಶ್ ಭದ್ರಗೌಡ ಅವರೇ, ತಮ್ಮ ವಿಚಾರಗಳನ್ನು ಕೇಳಿ ಬಹಳ ಸಂತೋಷ ಆಗ್ತದೆ, ಹೆಮ್ಮೆ ಕೂಡ ಆಗ್ತದೆ. ನಿಮ್ಮದೇ ಆದಂತಹ ಕನಸುಗಳಿಗೆ ಒಂದು ರೂಪು ಕೊಡಬೇಕು ಮತ್ತು ರೈತರಿಗೆ ಆ ಮೂಲಕ ನೆರವಾಗಬೇಕು ಅನ್ನುವಂಥ ಒಂದು ದೊಡ್ಡ ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆಯನ್ನು ಉದ್ಯಮವನ್ನು ಶುರು ಮಾಡಿ ಇಲ್ಲಿ ತನಕ ಸಾಕಷ್ಟು ಕೆಲಸಗಳನ್ನು ತಾವು ಮಾಡಿದ್ದೀರಿ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು, ಹೆಚ್ಚಿನ ವಿಷಯ ತಿಳ್ಕೋಬೇಕು ಅಂತಂದ್ರೆ ತಮ್ಮ ನಂಬರನ್ನು ಕೊಡ್ತೀರಿ ಅವರಿಗೆ? ನಮ್ದು ಕೃಷಿ ತರಂಗ ಅಂತಂತೇಳಿ ಸಂಸ್ಥೆ ಇದೆ, ಅಲ್ಲಿ ಬಂದು ಭೇಟಿ ಆಗ್ಬೋದು. ಇಲ್ಲಾಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 9902133996 ಇದಕ್ಕೆ ಕರೆ ಮಾಡಬಹುದು. ಆತ್ಮೀಯರೆ, ಗಿರೀಶ್ ಭದ್ರಗೌಡ ಅವರು ಹೇಳಿದಂತಹ ನಂಬರ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9902131996 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಗಿರೀಶ್ ಭದ್ರಗೌಡ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ, ವಿಶೇಷವಾಗಿ ನಮ್ಮ ಯುವ ರೈತರಿಗೆ ತಮ್ಮ ಅನುಭವಗಳನ್ನು ಹೇಳಿ ಅವರಲ್ಲಿ ಸ್ಫೂರ್ತಿ ತುಂಬಿದ್ದೀರಿ ಅಂತೇಳಿ ನಾವು ಭಾವಿಸ್ತೀವಿ. ಆ ನಿಟ್ಟಿನೊಳಗೆ ತಮ್ಮ ಪ್ರಯತ್ನಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಒಂದು ಪ್ರಕಟಣೆ. ತೋಟಗಾರಿಕೆ ತರಬೇತಿಗೆ ಅರ್ಜಿ ಆಹ್ವಾನ. 2022-23 ಸಾಲಿಗಾಗಿ ಕಲಬುರಗಿ ಜಿಲ್ಲೆಯ ರೈತರ ಮಕ್ಕಳಿಗಾಗಿ ಚಂದ್ರಂಪಳ್ಳಿ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ 10 ದಿನಗಳ ತೋಟಗಾರಿಕೆ ತರಬೇತಿಯನ್ನು ನೀಡಲು ಆಯೋಜಿಸಿದ್ದು, ತರಬೇತಿಯು ದಿನಾಂಕ May 5 ಪ್ರಾರಂಭವಾಗಲಿದೆ. ತರಬೇತಿ ಪ್ರವೇಶ ಬಯಸುವ ಅಭ್ಯರ್ಥಿಗಳು, ಮಾಜಿ ಸೈನಿಕರು ಹಾಗೂ ಇತರೆ ಎಲ್ಲ ಅಭ್ಯರ್ಥಿಗಳು, ತಂದೆ ತಾಯಿ ಪೋಷಕರು ಕಡ್ಡಾಯವಾಗಿ ಜಮೀನನ್ನು ಹೊಂದಿರಬೇಕು ಹಾಗೂ ಸ್ವಂತ ಸಾಗುವಳಿ ಮಾಡುತ್ತಿರಬೇಕು. ಈ ಬಗ್ಗೆ ಪಹಣಿಯನ್ನು ನೀಡುವುದು ಕಡ್ಡಾಯವಾಗಿರುತ್ತದೆ. ಅಭ್ಯರ್ಥಿಯು ಕನಿಷ್ಠ SSLC ಕನ್ನಡ ವಿಷಯದೊಂದಿಗೆ ಪಾಸಾಗಿರಬೇಕು, ದೃಢಕಾಯವಾಗಿರಬೇಕು. ವಯೋಮಿತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ 18 ಮತ್ತು ಗರಿಷ್ಠ 33 ಮೀರಿರಬಾರದು. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 33 ಗರಿಷ್ಠ 65 ಮೀರಿರಬಾರದು. ಹಾಗೂ ಇತರರಿಗೆ ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ 30 ವರ್ಷಗಳು ಮೀರಿರಬಾರದು. ಅಲ್ಲದೆ ಅರ್ಜಿಯಲ್ಲಿ ಕೇಳಿರುವ ಎಲ್ಲ ವಿಷಯಗಳಿಗೂ ಪೂರ್ಣವಾದ ಮತ್ತು ಸರಿಯಾದ ವಿವರಣೆಯನ್ನು ಕೊಡಬೇಕು. ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರ, ಗ್ರಾಮೀಣ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ, ಮಾಜಿ ಸೈನಿಕರು, ಡಿಸ್ಚಾರ್ಜ್ ಬುಕ್ ಕಾಪಿ, ಪರ್ಸನಲ್ ಪೆನ್ಷನ್ ಆರ್ಡರ್ ಕಾಪಿ, ಎಕ್ಸ್ ಸರ್ವಿಸ್ ಮ್ಯಾನ್ ಐಡಿ ಕಾರ್ಡ್ ಕಾಪಿ ಹಾಗೂ ಇತರೆ ಪ್ರಮಾಣ ಪತ್ರಗಳು ಇದ್ದಲ್ಲಿ ಅರ್ಜಿ ಜೊತೆಗೆ ಲಗತ್ತಿಸಬೇಕು ಹಾಗೂ ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದೃಢ